ಗಂಟೆ 50:30. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು. ಇದೀಗ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇದೀಗ ಹೂವಿನ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರಿನ ರೈತ ಮಹಿಳೆ ಕರಿಯಮ್ಮ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರಿನ ರೈತ ಮಹಿಳೆ ಶ್ರೀಮತಿ ಜೆ ಕರಿಯಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಹೂವಿನ ಬೆಳೆಯನ್ನು ಬೆಳೀತಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಕರಿಯಮ್ಮರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಕರಿಯಮ್ಮರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವು ಕೃಷಿ ಬದುಕು ನಮ್ಮ ಹುಟ್ಟದಾಗಿಂದಾನು ಮಾಡ್ತೇವ್ರಿ. ತವ್ರ ಮನೆಗೆ ಅದ ಮಾಡಿದ್ವಿ, ಗಂಡನ ಮನೆಗೆ ಅದೇ ಮಾಡ್ತೇವೆ. ತವ್ರ ಮನೆಗೆಲ್ಲ ಅಪ್ಪ ಅಮ್ಮ ಏನೇನು ಕೆಲಸ ಕಲಿಸ್ಕೊಟ್ಟಿದ್ರು? ಅಲ್ಲಿ ನಾವು ಮೆಣಸಿನ್ಕಾಯಿ ಬೆಳಿತಿದ್ವಿ, ಮತ್ತೆ ಇದು ಶೇಂಗಾ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಜಾಸ್ತಿ ಬೆಳೆಯೋದು ನಮ್ಮ ಕಡೆಗೆ. ಈರುಳ್ಳಿ ಬೆಳ್ಳುಳ್ಳಿ ಸಾಕಷ್ಟು ಬೆಳಿತಿದ್ವಿ, ಮತ್ತೆ ಅದ್ರ ಜೊತೆ ಬದನೆ ಗಿಡ, ಟಮಟಿ ಗಿಡ, ಸೊಪ್ಪು, ತರಕಾರಿ ಎಲ್ಲ ಬೆಳಿತಿದ್ವಿ. ನಮ್ಮ ಅಮ್ಮ ಊರ ಮಾರಾಟ ಮಾಡ್ಕೊಂಬರೋರು, ನಾವು ಅದೆಲ್ಲ ಬೆಳಿತಿದ್ವಿ. ಮೊದ್ಲಿಂದ ನೀರಾವರಿ ಐತೆ ನಮ್ದು, ಬೋರು ಬಾವಿ ತೋಟದ ಇತ್ತು. ಅಲ್ಲಿ ತರಕಾರಿ ಎಲ್ಲ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನ ಗಿಡ ಇಂಥವೆಲ್ಲ 25-30 ಚೀಲಗಟ್ಟಲೆ ಮೆಣಸಿನ್ಕಾಯಿ ಬೆಳಿತಿದ್ವಿ, ಹಸಿಮೆಣಸಿನ್ಕಾಯಿ. ದೊಡ್ಡ ರೈತರು? ಹೌದ್ರಿ. ಈಗ ಬೇರೆ ಆಗಿರೋ 6 ಎಕರೆ ಬಂದವು, ಮೊದ್ಲು 12 ಎಕರೆ ಇತ್ತು. ಅದು ಒಂದೇ ಹತ್ರ ಬರ್ತಿ ಬೆಳಿತಿದ್ವಿ ನಾವು ತರಕಾರಿನ. ಯಾವ ಊರು ತವ್ರ ಮನೆ ನಿಮ್ದು? ರಾಣೇಬೆನ್ನೂರು ತಾಲೂಕು ಇಟಗಿ, ಹಾವೇರಿ ಜಿಲ್ಲಾ. ಹಾವೇರಿ ಜಿಲ್ಲೆ. ಆ ಕಡೆ ನಿಮ್ ಕಡೆ ಎಲ್ಲ ಜಾಸ್ತಿ ಮೆಣಸಿನಕಾಯಿ ಬೆಳೀತಾರೆ? ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಾಸ್ತಿ ಬೆಳೆಯೋದು ಸರ್ ನಮ್ ಕಡೆಗೆ. ಹತ್ತಿ ಬೆಳೆ. ಆಮೇಲೆ ಇನ್ನೊಂದು, ನಾವು ಬರೀ ಸೀಡ್ಸ್ ಮಾಡ್ತಿದ್ವಿ ಸರ್. ಟೊಮ್ಯಾಟೊ ಸೀಡ್ಸು, ಬೆಂಡಿ ಸೀಡ್ಸು, ಮತ್ತೆ ಸೂರ್ಯಕಾಂತಿ ಸೀಡ್ಸು, ಸಜ್ಜಿ ಸೀಡ್ಸು, ಮೆಕ್ಕೆಜೋಳ ಸೀಡ್ಸು. ಅಲ್ಲಿ ಮೈಕೋ ಅಂತ ಒಂದು ಕಂಪನಿ ಐತೆ ಬೀಜದ್ದು, ಅವರು ನಮ್ಗೆ ಬೀಜ ಔಷಧಿ ಎಲ್ಲ ಕೊಡ್ತಿದ್ರು. ನಾವು ಸಾಲ್ಗೆ ಹೋಗ್ಬೇಕಾದ್ರೆ ಅದು ಸೀಡ್ಸಿಂದ ಎಲ್ಲ ಕೆಲಸ ಮಾಡ್ಬಂದು ಸಾಲ್ಗೆ ಹೋಗಿದ್ವಿ. ಇದು ಮಾಡ ಪರಾಗಸ್ಪರ್ಶ ಅವೆಲ್ಲ ಮಾಡ್ಬಂದು ಹೋಗ್ತಿದ್ವಿ ಸ್ಕೂಲ್ಗೆ. ನಾವು ಅಲ್ಲಿ ಬೀಜನೇ ಜಾಸ್ತಿ ಬೆಳಿತಿದ್ವಿ ನಾವು ನಮ್ಮ ಹೊಲದಾಗೆ ಬೆಂಡಿ ಬೀಜ. ಈಗೂ ಹೋದ ವರ್ಷ ಕೂಡ ಬೆಂಡಿ ಬೀಜ ಮಾಡಿದ್ರು, 1.5 ಕ್ವಿಂಟಲ್ ಬೆಂಡಿ ಬೀಜ ಆಗಿತ್ತು. ಈಗ ಕಂಪನಿಯವರು ಕೊಟ್ಟಿದ್ದಿಲ್ಲ, ತೋಟಗಾರಿಕೆ ಇಲಾಖೆಯವರು ಮಾಡಿಸಿದ್ರು. ಅಂದ್ರೆ ನಮ್ಮ ರೈತರು ಈ ತರ ತರಕಾರಿ ಇತರ ಇವುಗಳು ಬೆಳೆಯ ಬದಲು ಸೀಡ್ಸ್ ಬೀಜನ ಉತ್ಪಾದನೆ ಮಾಡಿದ್ರೆ ಹೆಚ್ಚು ಲಾಭದಾಯಕ ಅಂತೀರಾ? ಲಾಭ ಐತೆ ಸರ್. ಅದಕ್ಕೆಲ್ಲ ವ್ಯವಸ್ಥೆ ಇರಬೇಕು ಎಲ್ಲಾ ರೈತರಿಗೆ. ಅದಕ್ಕೆ ನೀರು, ಮತ್ತೆ ಫಲವತ್ತಾದ ಜಮೀನು, ಮಾಡ ಅಂತ ಕೂಲಿ ಆಳು ಎಲ್ಲ ಇದ್ರೆ ಬೀಜ ಬೆಳೆಯೋದ್ರಿಂದ ಲಾಭ ಐತಿ, ಮಾಡಬಹುದು. ಅದಕ್ಕೆ ಸರಿಯಾದ ತಿಳುವಳಿಕೆ ಕೊಡೋಂತರ್ ಬೇಕು. ಇಲಾಖೆಯವರು ಇದ್ದು ಹಿಂದೆ ತಿಳುವಳಿಕೆ ಕೊಡ್ತಾರೆ, ಯಾವಾಗ ನಾಟಿ ಮಾಡ್ಬೇಕು, ಯಾವಾಗ ಗೊಬ್ಬರ ಹಾಕ್ಬೇಕು, ಯಾವಾಗ ನೀರ್ ಕಟ್ಬೇಕು, ಪರಾಗಸ್ಪರ್ಶ ಯಾವಾಗ ಮಾಡ್ಬೇಕು, ಅದೆಲ್ಲ ಹೇಳ್ಕೊಡ್ತಾರೆ ಅವರು. ಅದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಲಾಭ ಆಗ್ತತಿ. ಬೇರೆ ಬೆಳೆ ಬೆಳೆಯೋದಕ್ಕಿಂತ ಒಂದು 1/2 ಹೆಚ್ಚಿಗೆ ಲಾಭ ಸೀಡ್ಸ್ ಮಾಡೋದ್ರಿಂದ ಬರ್ತತಿ. ಕಷ್ಟ ಜಾಸ್ತಿ ಇರ್ತದೆ ಅದರಲ್ಲಿ. ಎನಿ ಟೈಮ್ 1 ತಿಂಗಳು ಕಂಪ್ಲೀಟ್ ಸೀಡ್ಸ್ ಗೆ ಅದಕ್ಕೆ ಬೆಳಗ್ಗೆ 6-8 ಗಂಟೆ ಒಳಗೆ ಅದಕ್ಕೆ ಇದನ್ನ ಮಾಡ್ಬೇಕು, ಪರಾಗಸ್ಪರ್ಶ. ಹೌದು, ಅಷ್ಟು ಅಷ್ಟ್ರ ಮೇಲೆ ಮಾಡಕ್ ಚೆನ್ನಾಗಿರೋದಿಲ್ಲ ಅದು. ಹಂಗೆ ಮಾಡೋ ಅಂತಾರ 7-8 ಜನ ಕೂಲಿಯರು, 1 ತಿಂಗಳ ಸತತ್ ಕೆಲಸ ಮಾಡ್ಬೇಕಾಗ್ತತಿ. ಮಾಡಿದ್ರೆ ಈಗ 10,000 ಸಿಗಲ್ಲ, 1,30,000 ಸಿಗತತಿ ಮಾಡಿದ್ರೆ. ಮತ್ತೆ ಸೀಡ್ಸ್ ಬೆಳೆಯೋದ್ರಿಂದ ಇಷ್ಟೊಂದ್ ಲಾಭ ಐತಲ್ಲ, ನೀವ್ ಇಲ್ಲಿ ಗಂಡನ್ ಮನೆಯಲ್ಲೂ ಆತರ ಸೀಡ್ಸ್ ಬೆಳೆಯಂತ ಬೆಳೆಗಳು ಬೆಳಬಹುದಿತ್ತಲ್ಲ? ನಮ್ದು ಡ್ರೈ ಏರಿಯಾ ಸರ್, ಇಲ್ಲಿ ನೀರಾವರಿ ಕಡಿಮೆನ. ಆಮೇಲೆ ಇಲ್ಲಿ ಯಾರು ಈಗ ಇಲಾಖೆಯವ್ರು ಬೀಜ ಮಾಡಿಸೋದಿಲ್ಲಲ್ಲ ನಮ್ ಕಡೆ. ಮಾಡಿಸಿದ್ರೆ ನಾವ್ ಇವತ್ತಿಗೂ, ನನಗೆ ಒಂದು ಆಸೆ ಐತಿ ಕಲ್ಲಂಗಡಿ ಬೀಜ ಮಾಡ್ಬೇಕು. ನಾನು ಹೋದ ವರ್ಷ ನಮ್ಮೂರಾಗ ಬಂದಿದ್ರು ರೈತ ಇಲಾಖೆಯವ್ರು, ಕೇಳಿದೆ ನಮ್ಮಲ್ಲಿ ಬೆಂಡಿ ಕೊಡ್ರಿ, ಸೀಡ್ಸ್ ಮಾಡ್ತೀನಿ, ನಮ್ಮ ಜಮೀನು ನೀರು ಚೆನ್ನಾಗೈತಿ, ಮಾಡ್ಕೊಡ್ತೇವೆ ಅಂದ್ವಿ. ಅಷ್ಟು ದೂರ ಅವ್ರು ಕೊಡ್ಲಿಲ್ಲ. ಇಲ್ಲಿ ಇಲಾಖೆಯವ್ರು ಮಾಡಿಸಿದ್ರೆ ನಾವು ಮಾಡ್ತಾವ್ರಿ, ಸೀಡ್ಸ್ ಮಾಡಕ್ ನಾವ್ ರೆಡಿ ಅದಾವ್ರಿ, ಮಾಡ್ತಾವ್ ನಮ್ಗೆ ಅನುಭವ ಐತಿ ಸೀಡ್ಸ್ ಇಂದ. ಬೆಂಡಿ ಸೀಡ್ಸ್ ಬೇಕಂದ್ರ ಮಾಡ್ತವಿ, ಸಜ್ಜಿದ್ ಮಾಡ್ತವಿ, ಮೆಕ್ಕೆಜೋಳದ್ ಮಾಡ್ತವಿ, ಆಮೇಲೆ ಸೂರ್ಯಕಾಂತಿದು ಮಾಡ್ತವಿ ಸೀಡ್ಸ್ ಮಾಡ್ತೀವಿ. ಇಲ್ಲಿ ಇಲಾಖೆ ಅವರು ಯಾರು ಕೊಟ್ಟಿಲ್ಲ ನಮ್ಗೆ, ಅದು ಕಾಂಟ್ಯಾಕ್ಟ್ ಇಲ್ಲ. ಈರುಳ್ಳಿ ಬೀಜ ಮಾತ್ರ ನಾವು ಜಗ್ ಬೆಳೆದಿದೀವಿ ಸರ್, ಈರುಳ್ಳಿ ಬೀಜ ಜಗ್ ಬೆಳೆದಿದ್ದೀನಿ. ನಮ್ ಹೊಲ್ದಾಗೆ ನಮ್ ತಾಲೂಕ್ನಾಗೆ ಯಾರು ಬೆಳೆದಿಲ್ಲ ಅಷ್ಟು. ನಾನು ಒಂದ್ ಅರ್ಧ ಎಕರೆಗೆ, ಒಂದ್ ಎಕರೆಗೆ 12 ಕ್ವಿಂಟಲ್ ತನಕ ನಾನು ಈರುಳ್ಳಿ ಬೀಜ ಬೆಳೆದೀನಿ ಸರ್. ಬಹಳ ಚೆನ್ನಾಗ್ ಬರೋದು ನಮ್ ಹೊಲ್ದಾಗ ಇಳುವರಿ. ನಮ್ಗೆ ಮೊದ್ಲು ನಮ್ಮೂರಾಗ ನಾವು ಸ್ವಲ್ಪ ಹಸ್ತಿದ್ವಿ, ನಮ್ಮ ಅಪ್ಪರ ಊರಾಗ ಒಂದ್ ಚೀಲ ಎರಡ್ ಚೀಲ ಬೆಳಿತಿದ್ವಿ. ಇಲ್ಲಿ ಬಂದ 12 ಚೀಲದವರೆಗೂ ಈರುಳ್ಳಿ ಬೀಜ ಬೆಳೆದಿ ಸರ್. ಬೆಳೆದ ಮಾರ್ಕೆಟ್ ಕೂಡ ನಾನೇ ಮಾಡಿದ್ದೀನಿ ಸರ್, ನಮ್ಮ ಊರಿಗೆ ಕಳಿಸಿದ ಊರ್ಮನಿ ಕಡೆಗೆ. ಅವಾಗ ನಮ್ಗೆ ಬೀಜಕ್ ಮಾರ್ಕೆಟ್ ಇತ್ತು, ಅಲ್ಲಿ ಕಳಿಸ್ತಿದ್ದೆ. ಈಗ ಏನಾಯ್ತು ಅಂತಂದ್ರೆ, ಈಗ ಕಳತೆಗೆ ಕೂಲಿ ಅದು ಜಾಸ್ತಿ ಆಗಿದ್ದಕ್ಕ, ಆಮೇಲೆ ಈಗ ನಮ್ಮಲ್ಲಿ ಚಾನಲ್ ಬಂದು ಆಡ್ ಸಿಗದಂಗಾಗಿ ಈರುಳ್ಳಿ ಬೆಳೆದ್ ಬಿಟ್ಟಾರೆ ಒಂದು. ಎರಡನೇದು, ಮಹಾರಾಷ್ಟ್ರದ ಗಡ್ಡಿ ಇಲ್ಲಿ ಕಮ್ಮಿ ರೇಟಿಗೆ ಸಿಗ್ತಾ ಐತೆ. ಇಲ್ಲಿ ನಾವು ಮಾಡೋ ಎಕ್ಸ್ಪೆಂಡಿಚರ್ಗೆ ನಮ್ಮಲ್ಲಿ 50-60 ರೂಪಾಯಿ ಕೆಜಿ ಮಾರಿದ್ರೆ ನಮ್ಗೆ ಈರುಳ್ಳಿ ಗೀಡ್ತತಿ. ಅದಕ್ಕಿಂತ ಕಡಿಮೆ ಅಂದ್ರೆ 20-25 ರೂಪಾಯಿ ಕೆಜಿ ಹಂಗೆ ಮಹಾರಾಷ್ಟ್ರದ ಗಡ್ಡಿ ಸಿಕ್ಕಾಬಟ್ಟಿ ಬರ್ತಾ ಐತೆ. ಹಂಗಾಗಿ ನಮ್ಮ ರೈತರು ಈಗ ನನಗೆ ಕಂಡಂಗೆ 75% ರೈತರು ಈರುಳ್ಳಿ ಬೆಳೆಯೋದನ್ನ ಬಿಟ್ಟು ಬೇರೆ ಬೆಳೆಗೆ ಹೋಗ್ತಿದ್ದಾರೆ. ಈರುಳ್ಳಿ ಬೆಳೀತಾ ಇಲ್ಲ ಇವಾಗ ಸದ್ಯಕ್ಕೆ. ಹಂಗಾಗಿ ಬೀಜ ಮಾಡಿದ್ರು ಕೂಡ ನಮಗೆ ಅದರ ಲಾಭ ಸಿಗ್ತಿಲ್ಲ. ಆಮೇಲೆ ಬೀಜನ ಏನ್ ಮಾಡ್ತಾರಂದ್ರೆ, ಈಗ ಕೆಲವರು ಅವ್ರು ಎಲ್ಲೆಲ್ಲಿಂದ ತಂದು ಮಾರ್ತಾರೆ, ರೈತರ ಬೀಜಗಳಿಗೆ ಅಪಪ್ರಚಾರ ಮಾಡ್ತಾರೆ ಒಂದು. ಎರಡನೇದು, ಅವು ಬೀಜ ಅವರು ಹುಟ್ಟದಿದ್ರು ಕೂಡ ಅವರು ಕೈಗೂ ಸಿಗೋದಲ್ಲ ಎಲ್ಲಿಗೆ ಸಿಗಲ್ಲ. ಆದ್ರೆ ಜನ ರೈತರು ಕೂಡ ಈಗ ಬೆಳೆಯ ರೈತರು ಕೂಡ ಹೌದು ನಾವು ರೈತರ ತಕ್ಕ ಬೀಜ ತಗೊಂಬೇಕು ಅಂಬೋದಿಲ್ಲ, ಎಲ್ಲ ಕಮ್ಮಿ ರೇಟ್ ಸಿಕ್ಕರೆ ಅಲ್ಲಿ ಅಳಿಸ್ಕೊಂತಾರ. ಹಿಂಗಾಗಿ ಆ ರೈತರು ಲಾಸ್ ಆಗ್ತಾರ, ಮತ್ತೆ ಬೆಳೆ ಅಂತ ನಾವು ಲಾಸ್ ಆಗ್ತವಿ, ಇನ್ಯಾರಿಗೂ ಲಾಭ ಆಗ್ತೈತೆ ಅದು ಈರುಳ್ಳಿ ಬೀಜ. ಹಿಂಗಾಗಿ ನಾವು ಈಗ 2 ವರ್ಷ ಆತು ಬಿಟ್ವಿ ಅದನ್ನ ಬೀಜ ಬೆಳೆಯೋದು. ನಮಗೆ ನಮ್ ಬೆಳೆದಿರೋ ಬೀಜ ಖರ್ಚಾಗ್ಲಿಲ್ಲ, ಬೇರೆ ಅವರು ನಾವ್ ಎಲ್ಲೆಲ್ಲಿ ಮಾರ್ತೀವಿ ಅಲ್ಲೆಲ್ಲ ಅವರು ಮಾರಿ ಮಾರ್ಕೆಟ್ ಮಾಡ್ಕೊಂಡ್ರು. ಹಂಗಾಗಿ ಅವ ಹುಟ್ಲಿಲ್ಲ ಬೀಜ ಬಿಡ್ರಿ, ಅದು ಬೇರೆ ಪ್ರಶ್ನೆ. ಅದು ಯಾರು ಆಕ್ಷನ್ ತಗೊಳ್ಳೋರಿಲ್ಲ ಏನಿಲ್ಲ, ಇವತ್ತು ಅವೆಲ್ಲ ಕೇಳಲೇಬಾರ್ದು. ಯಾರು ಮೊದ್ಲು ಮಾರ್ಕೊಂಡ್ ರೊಕ್ಕ ಮಾಡ್ಕೊಂತಾರ ಅವ್ರದೇ. ಈಗ ಅದು ರೈತರು ಎಷ್ಟೇ ಚೆನ್ನಾಗಿ ಬೆಳೆದ್ರು ರೈತರು ತಗೊಳ್ಳೋದಿಲ್ಲ, ಅದೇ ಪಾಕೆಟ್ ಬೀಜ ಅವ್ರ ಕಂಪ್ನಿ ಹೆಂಗೆ ಮಾಡಿದ್ರು ತಗೊಳ್ತಾರ ತಗೊಂತಾರ. ನಾನು ಎಷ್ಟು ಹೇಳದೆ ಅವ್ರಿಗೆ, 90% ಜರ್ಮಿನೇಷನ್ ಕೊಡ್ತೀನಿ, ಆಮೇಲೆ ಬೀಜ ಹುಟ್ಟದಿದ್ರ ಅದ್ರ ದುಡ್ಡು ನಾನು ನಿಮಗೆ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಜನ ನಂಬಲಿಲ್ಲ. ಅಂತ ಪರಿಸ್ಥಿತಿ ಐತೆ. ಅದಕ್ಕೆ 2 ವರ್ಷದಿಂದ ನಾನು ಬೀಜ ಬಿಟ್ಟೆ. ಮತ್ತೆ ಈ ಹೋದ ವರ್ಷ ಬೀಜ ಹಾಕ್ಬೇಕಂತ ಮಾಡಿದ್ವಿ, ಅದು ಮಳೆ ಜಾಸ್ತಿ ಬಂದು ನೆಲ ಒಡೆಯಕ್ ಆಗ್ಲಿಲ್ಲ. ನಮ್ದು ತಗ್ಗ ಇರೋದ್ರಿಂದ ನೀರು ನಿಂತು ಬಿಡ್ತು. ಅದು 3-4 ತಿಂಗಳಾದ್ರೂ ನೀರು ಹೋಗ್ಲಿಲ್ಲ ಭೂಮಿಗಿಂದ. ಅದಕ್ಕೆ ಗದ್ದೆ ಒಡೆಯಕ್ ಭತ್ತ ಹಾಕಿದೀವಿ. ಇವಾಗ ನಾವು ಭತ್ತ ಬೆಳೆದ್ರಿ ವರ್ಷ ಬೆಳೆದಿವಿ ಸರ್. ಎಲ್ಲ ಮಣ್ಕಲ್ಮೂರಲ್ಲೆಲ್ಲ ನೀರ್ ಕಡಿಮೆ, ಭತ್ತ ಬೆಳಿಲಿಕ್ಕೆ ಆಗಲ್ಲ ಅಂತಾರೆ. ನಾವು ಮೊದ್ಲು ಬಂದಾಗ ಭತ್ತನೇ ಬೆಳಿತಿದ್ವಿ, ನಮ್ಮಲ್ಲಿ ಬಾವಿ ನೀರು ಚೆನ್ನಾಗಿತ್ತು. ಈಗ ಒಂದು 10-12 ವರ್ಷದಿಂದ ಮಳೆ ಇದ್ದಿಲ್ಲ. ಮತ್ ಹೋದ ವರ್ಷ ಚೆನ್ನಾಗ್ ಬಂತು ಮಳೆ ನಮ್ಗೆ. ಆದ್ರೆ ಹಿಂದಿನ ವರ್ಷ ಮಳೆ ಆಗಿಲ್ಲ, ಆದ್ರೆ ಹಿಂದಿನ ವರ್ಷನೂ ಮಳೆ ಚೆನ್ನಾಗ್ ಬಂದಿತ್ತು, ಬಾವಿ ಫುಲ್ ತುಂಬಿತ್ತು. ಈ ವರ್ಷ ಕೂಡ ನಮ್ಗೆ ಎಷ್ಟು 3 ಎಕರೆ ಗದ್ದಿಗೂ ನೀರ್ ಆಗ್ತವೆ. ನಮ್ ಅವ್ರದೊಂದು 1.5 ಎಕರೆ, ನಮ್ದು 1.5 ಎಕರೆ ಚೆನ್ನಾಗೈತೆ. ನಾವು ಸೋನಾ ಮಸರಿ ಗದ್ದೆ ಹೊಡೆದಿದೀವಿ, ಚೆನ್ನಾಗೈತೆ ಸರ್, ನೀರೇನು ಆಗ್ತವೆ ನಮ್ಗೆ. ಯಾಕೆ ಭತ್ತ ಬೆಳಿಬೇಕು ಬಹಳ ವರ್ಷಗಳ ನಂತರ ಅಂತ ಆಸಕ್ತಿ ಬಂತು? ನಾವು 25 ಕೆಜಿ ಪ್ಯಾಕೆಟ್ 1,650 ರೂಪಾಯಿ ಕೊಟ್ಟು ತಂದು ಒಂದ್ ತಿಂಗಳಿಗೆ ಕೂಡ ಆಗ್ತಿದ್ದಿಲ್ಲ ಸರ್ ಅಕ್ಕಿ ಅವು. ಅದಕ್ಕೋಸ್ಕರ ನಾವು ಅವರಿಗೆ ಅಷ್ಟೊಂದು ದುಡ್ಡು ಹಾಕಿ ಕೊಡ್ಬೇಕು ಅಂತ ಆಕ್ಚುಲಿ ನಮ್ಮ ರೈತರಿಗೆ ನಾನೇ ಹೇಳಿದೆ. ನಾನು ಹೊಲ ಹೊಡಿಸಿ, ಅವ್ರು ಹೇಳಿದ್ರು ಗದ್ದೆ ಹೊಡೆದ್ರೆ ನಮ್ಗೆ ಗೀಟಲ್ಲ, ಕೂಲಿ ನಾಳಿ ಬಹಳ ಆಗ್ತತೆ, ಅಕ್ಕಿ ಬೆಳೆಯೋದಕ್ಕಿಂತ ಹೆಚ್ಚಿಗೆ ರೊಕ್ಕ ಖರ್ಚಾಗ್ತತೆ ಅಂದ್ರು. ಅದಕ್ಕೆ ನಾನು ನಮ್ಮ ಹೊಲ್ದಾಗ ಬೆಳೆದ್ರೆ ಅಕ್ಕಿ ಉಣ್ಬೇಕಂತ ಉದ್ದೇಶ ಇಟ್ಕೊಂಡು ನಾನೇ ಅವ್ರಿಗೆ ಹೊಲ ಹೊಡಿಸ್ಕೊಟ್ಟಿದ್ದೀನಿ ಸರ್. ನಾನೆಲ್ಲ ಮಡಿಕೆದೆಲ್ಲ ನಾನೇ ಹಾಕಂತೀನಿ, ನೀವೇನು ಗೊಬ್ಬರ ಹಾಕಿ ಸಸಿ ನಾಟಿ ಮಾಡ್ಕೊಳ್ರಿ, ಮತ್ತೆ ಕೊಯ್ದದ್ದು ಒಕ್ಕಿದ್ದು ಎಲ್ಲ ನಾನು ಅರ್ಧ ಕೂಲಿ ಕೊಡ್ತೇನೆ ಅಂತೇಳಿ ನನ್ನ ಕೈಯಿಂದ 20,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ನನ್ ಗದ್ದೆ ಬೆಳೆಸೀನಿ ಸರ್. ಹೌದು, ಈಗ ಹೇಳ್ತಾರೆ ಸಾಕಷ್ಟು ಜನ ರೈತರು, ನಾವು ರಾಗಿ ಬೆಳೆಯಕ್ ಹೋದ್ರೆ ರಾಗಿ ಬೆಳೆಯೋದಕ್ಕಿಂತ ಖರ್ಚು ಜಾಸ್ತಿ ಬರುತ್ತೆ ನಮ್ಗೆ, ಅದೇ ದುಡ್ಡಿಗೆ ರಾಗಿ ಕೊಂಡ್ಕೋಬಹುದು. ಈ ಭತ್ತ ಬೆಳೆಯಕ್ ಹೋದ್ರೆ ಭತ್ತಕ್ಕಿಂತ ಜಾಸ್ತಿ ಖರ್ಚು ಬಂದ್ಬಿಡುತ್ತೆ, ನಾವು ಭತ್ತನೇ ಕೊಂಡ್ಕೋಬಹುದು ಅಂತೆಲ್ಲ ಹೇಳ್ತಾರೆ. ಹೌದು ಸರ್, ಈಗ ಮಾರ್ಕೆಟ್ ಅಲ್ಲಿ ಈಗ ರಾಗಿ ನಾವು ಬೆಳ್ಕೊಂಡ್ ತಗೊಂಡ್ ಹೋದ್ರೆ 3-3.5 ಸಾವಿರ ಕೇಳ್ತಾರೆ. ಆಕ್ಚುಲಿ 300 ರೂಪಾಯಿ ಕೂಲಿ ಐತೆ ಸಸಿ ನಾಟಿ ಮಾಡಕ್ಕ. ಕೊಯ್ಯಕ್ ಕೂಡ ತೆನಿ ಹಿಡಿದು ಕೊಯ್ಬೇಕು, ಆಕಾರ ಕೂಡ ರೇಟ್ ಜಾಸ್ತಿ ಐತೆ. 3,500 ರೂಪಾಯಿ ನಾವು ಮಾರಿದ್ರು ಕೂಡ ನಮ್ಗೆ 500 ರೂಪಾಯಿ ಕೂಡ ಉಳಿಯೋದಿಲ್ಲ ಅದ್ರಾಗ. ಅದಕ್ಕಾಗಿ ರೈತರು ಇಂಥ ಬೆಳೆಯಿಂದ ಹಿಂಸರಿಯಾಗಿ ಪ್ರಯತ್ನ ಮಾಡ್ತಾರೆ. ಯಾಕಂತಂದ್ರೆ ಎಲ್ಲಿ ಲಾಭನೇ ಆಗಲ್ಲ ಅಂದ್ರೆ ಏನ್ ಮಾಡ್ತಾರೆ? ಈಗ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೊಡ್ತಾ ಇದಾರೆ, ಈ ಬೇಸಾಯ ಹಗಲಿ ರಾತ್ರಿ ಮಾಡಿದ್ರೆ 5 ಪೈಸೆ ಉಳಿಯೋದಲ್ಲ, ನನಗೇನೆ ದಿನ 300 ರೂಪಾಯಿ ಆರಾಮಾಗಿ ಹೋಗಿ ಬರ್ಬೋದು ಬಿಡಪ್ಪ, ಇದನ್ನೇನ್ ಮಾಡ್ತೀಯ ಅಂತ ಹೊಲ ಬೆಳಿ ಇಟ್ಕೊಳ್ಳೋ ಪರಿಸ್ಥಿತಿ ಇವತ್ ನಿರ್ಮಾಣ ಆಗೈತೆ ಸರ್. ಹಂಗಾಗ್ಬಿಟ್ಟು ಹೂವು ಬೆಳಿಬೇಕಂತ ಆಸಕ್ತಿ ಬಂತ ನಿಮಗೆ? ನಾವು ಹೂಗಾರೆ ಸರ್, ನಾವು ಮೊದ್ಲಿಂದಾನೆ ಹೂವನ್ನೇ ಬೆಳೆಯೋದು. ಈ ಊರಿಗೆ ಬಂದಾಗನು ಇವ್ರು ಸೇವಂತಿಗೆ ಹೂ ಬೆಳೆದ ತೋಟ ನೋಡೆ ನಮ್ಮ ಅಪ್ಪರ ಇವ್ರಿಗೂ ಹೂ ಹೆಣ್ಣು ಕೊಟ್ಟಿದ್ದು. ಸಿಕ್ಕಾಬಟ್ಟಿ ಬೆಳೀತಾರೆ, ಒಳ್ಳೆ ಹೂವು ಅವ್ರ ಹೊಲದಾಗೆ ಅಂತಂದು ಹೇಳಿ ಜಗ್ಗ ಬೆಳೀತಿದ್ರು ಸೇವಂತಿಗೆ. ಈಗಿನ ಕಡಿಮೆ ಆಗಿತ್ತು ನಮ್ದು ಹೂವಿಂದು. ಮತ್ತೀಗ ನಾವು ಈಗ ಬೋರ್ ಹಾಕ್ಸಿ ಡ್ರಿಪ್ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಎಕರೆ ಮಲ್ಲಿಗೆ ಗಿಡ ಹಾಕಿದೀವಿ, ಒಂದು ಅರ್ಧ ಎಕರೆ ಕಾಕಡ ಗಿಡ ಹಾಕಿದೀವಿ ಸರ್. ಹೋದ್ರೆ ಅರ್ಧ ಅರ್ಧ ಕೆಜಿ ಬಂದು ಮೊನ್ನೆ ಕಾಕಡ, ಈಗ ಮುಂದಿನ ವರ್ಷದಿಂದ ಅವು 2-3 ಕೆಜಿ ಬರ್ತಾವ. ಈಗ ಮಲ್ಲಿಗೆ ಅಂತೂ 10-15 ಕೆಜಿ ಬರ್ತದೆ ಸರ್, ಈಗ ಸ್ಟಾರ್ಟ್ ಆಗೈತಿ. ಈಗ ಏನೇನು ಹೂವು ಬೆಳಿತೀರ? ಮಲ್ಲಿಗೆ ಹೂ ಬೆಳಿತೇವೆ ಸರ್ ನಾವು. ಮಲ್ಲಿಗೆ ಕಾಕಡ ಅಷ್ಟೇನಾ? ಕಾಕಡ, ಸೇವಂತಿಗೆ, ಮತ್ತೆ ಇದು ಕಲರ್ದು ಹಾಕ್ತಿವಿ, ಚಂಡಿ ಹೂ ಹಾಕ್ತಿವಿ ಸರ್, ಸುಗಂಧರಾಜ ಹಾಕ್ತಿವಿ. ಸುಗಂಧರಾಜ ಇವಾಗ ಇಲ್ಲ, ಚಂಡಿ ಹೂ ಕಲರ್ ಹೂ ಐತೆ, ಮಲ್ಲಿಗೆ ಹೂವು ಕಾಕಡ ಹೂ ಐತೆ ಸರ್. ವರ್ಷ ಪೂರ್ತಿ ಬರ್ತಾ ಇರುತ್ತ ಹೂವು? ವರ್ಷ ಪೂರ್ತಿ ಅಂದ್ರೆ ಈ ಮಲ್ಲಿಗೆ ಹೂ ಒಂದು 6 ಬರುತ್ತೆ ಸರ್. ಈಗ ಸ್ಟಾರ್ಟ್ ಆಗ್ಬಿಟ್ಟು ಶ್ರಾವಣ ಮುಗಿಯವರೆಗೂ ಬರ್ತದ, ಅದು ಕಡಿಮೆ ಆಗ್ತಿದ್ದಂಗೆ ಈ ಕಡೆ ಕಾಕಡ ಶುರುವಾಗ್ತತೆ, ಕಾಕಡ ಇಲ್ಲಿವರೆಗೂ ಬರ್ತತೆ ಶುರುವಾಗಿದ್ದು. ಹಿಂಗ ವರ್ಷ ಪೂರ್ತಿ ಹೂವಿರಂಗ್ ಬೆಳಿಬೇಕಂತ ನಾವು ಕಾಕಡ ಹಾಕೊಂಡವಿ ಸರ್, ಮತ್ತೆ ಕಲರ್ ಹಾಕಿವಿ ಸರ್. ಈ ಸುಗಂಧರಾಜ ಒಳ್ಳೆ ಲಾಭದಾಯಕ ಅಂತಾರೆ? ಸುಗಂಧರಾಜ ಲಾಭದಾಯಕ ಐತೆ ಸರ್, ಅದು ನಾವು ಹಾಕಿದ್ವಿ, ಮಳೆ ಬಂದು ನೀರ್ ನಿಂತು ಹೋಗೈತಿ, ಆಮೇಲೆ ಅದು ಹೂನಾರ ಮಾಡೋರಿಗೆ ಅನುಕೂಲ ಆಗ್ತತಿ. ನಾವು ಈಗ ಚಿಲ್ಲರೆ ಅಂಗಡಿ ಹೂನಾರ ಮಾಡೋದಿಲ್ಲಲ್ಲ ಸರ್, ಅದಕ್ಕೆ ನಾವು ಹಾಕಿಲ್ಲ. ನಾವು ಇನ್ನೊಂದು ಮಾರ್ಕೆಟ್ಗೆ ಹಾಕೋದಲ್ಲ ಸರ್, ಯಾವ್ದೇ ಬೆಳೆದ್ರೆ ನಾವು ಸ್ವಂತ ಮಾರ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತೀವಿ, ಹಂಗಾಗಿ ನಮ್ಗೆ ಅದು ಸುಗಂಧರಾಜಿಗೆ ಈಟೋದಿಲ್ಲ ಸರ್. ನೀವು ಹೂವನ್ನ ಕುಂತ ನೀವೇ ಮಾರ್ತೀರ? ನಾವು ಮಾರ್ತೀವಿ ಸರ್, ಮನೆಯಾಗ ಎಷ್ಟಾಗುತ್ತಷ್ಟು. ಈ ಸರಿ ನಾವು ಅಂಗಡಿ ಇಡ್ಬೇಕಂತ ಮಾಡೇವಿ, ನಾವೇ ಬೆಳೆದು ನಾವೇ ಮಾರ್ಬೇಕು. ಮಾರ್ಕೆಟ್ಗೆ ಹಾಕೋದ್ರಿಂದ ಒಂದೊಂದ್ಸರಿ ಲಾಭ ಸಿಗ್ತತೆ, ಒಂದೊಂದ್ ದಿವಸ ನಷ್ಟ ಆಗ್ತತಿ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾರ್ಬೇಕಂತ ಈ ಸರಿ ಪ್ರಯತ್ನ ಮಾಡ್ತಿದೀವಿ. ಇಷ್ಟು ದಿವಸ ನಾವು ದುರ್ಗದ ಮಾರ್ಕೆಟ್ಗೆ ಇಲ್ಲಿಗೆ ಹಾಕ್ತಿದ್ವಿ, ಇಲ್ಲಿಗೆ ಹಾಕ್ತೀವಿ ಸರ್. ಈಗ ಮಲ್ಲಿಗೆ ಕಾಕಡ ಎಲ್ಲ ಎಷ್ಟೆಷ್ಟು ಸಸಿ ಇದಾವೆ? ಒಂದು 280 ಮಲ್ಲಿಗೆ ಗಿಡ ಐತೆ ಸರ್, ಒಂದು 190 ಕಾಕಡ ಸಸಿ ಐತೆ ಸರ್. ಕಾಕಡ ಚೆನ್ನಾಗಿ ಅಂಟ್ಕೊಂಡಿದಾವೆ. ಹೋದ ವರ್ಷ ಒಂದು 80 ಗಿಡ ಹಾಕಿದ್ವಿ, ಈ ವರ್ಷ ಒಂದು 100 ಗಿಡ ಹಾಕಿವಿ. 180-190 ಗಿಡ ಅದಾವ. ಚೆನ್ನಾಗಿ ಬರ್ತಾ ಇದೆಯಾ ಹೂವು ಎಲ್ಲ? ಚೆನ್ನಾಗಿ ಬರ್ತದೆ ಸರ್. ಆರೈಕೆ ಮಾಡ್ತೀನಿ ಸರ್, ನಾನು ಬೆಳಗ್ಗೆ 6 ಹೋಗ್ಬಿಡ್ತೀನಿ ಸರ್ ನನ್ನ ಹೊಲದಾಗ, ಸೊಸೆ ಅದ ಅಡುಗೆ ಮಾಡ್ಕೊಂತಾಳ. 6-12 ತನಕನೂ ನಾನು ಗಿಡದಾಗ ಇರ್ತೀನಿ, ಕಳೆ ತೆಗೆಯೋದು, ಗೊಬ್ಬರ ಹಾಕೊಂಬುದು, ಹುಲ್ ಕಿತ್ಕೊಂಬುದು, ರೋಗ ಇದ್ರೆ ಔಷಧಿ ಹೊಡ್ಕೊಂಬಂದು ಮಗ ಹೇಳಿದ್ರೆ ಹೊಡಿತಾನೆ ಔಷಧಿನ, ನೀರುಗಳು ಅವಕ್ಕೆ ಡ್ರಿಪ್ಪಿನಿಂದ ನೀರು ಬಿಡೋಂಥದ್ದು, ಇಂಥವೆಲ್ಲ ಮಾಡ್ಕೊಂತೇವೆ ಸರ್. ನಾವು ಕೂಲರ್ನು ಇಡೋದಿಲ್ಲ ಸರ್ ನಾನು ಹೂವಿಂದಕ್ಕೆ ಜಾಸ್ತಿ. ಗಿಡ ಕಟ್ ಮಾಡೋ ಮುಂದೆ ನಮ್ಮ ಮಗ ನಾನು ಮಾಡ್ಕೊಂಡ್ವಿ, ತಿರ್ಗಾ ಕಳೆ ತೆಗಿಯೋಕೆ ನಾನೇ ನನ್ನ ಮಗ ತಕ್ಕೊಂಡ್ವಿ ಕಳೆನ. ಕೂಲರ್ನ ಇಟ್ಟಿಲ್ಲ ಈ ಸರಿ, 6 ಮಾತ್ರ ಇಟ್ಟಿನಿ. ವರ್ಷ 10,000 ರೂಪಾಯಿ ಕಳೆಗೆ ಖರ್ಚಾಗದು, ಈ ಸರಿ 6 ನಾವು ಹೂವಿನ ಗಿಡದ ಕೆಲಸ ಮಾಡಿಸ್ಕೊಂಡ ಸರ್. ಎಷ್ಟು ಅಡಿಗೊಂದು ನಾಟಿ ಮಾಡಿದ್ರು ಹೂವಿನ ಗಿಡ? 5 ಸರ್, ಹಿಂಗ 5 ಹಿಂಗ 5. ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀರಾ? ಎಲ್ಲ ಡ್ರಿಪ್ ಮಾಡಿದೀವಿ ಸರ್, ನಾವೇ ಸ್ವಂತ ಮಾಡ್ಕೊಂಡ್ವಿ ಡ್ರಿಪ್. ಆಮೇಲೆ ಒಂದು ಎಷ್ಟು ಒಂದು 15,000 ಏನೋ ಹಾಕಿದ್ರು ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆ ಸಹಾಯ ಪಡ್ಕೊಂಡು ಸರ್. ಇನ್ನು ನಮ್ದು ನೀರಾವರಿ ಅದಕ್ಕೆ ಮಾಡ್ಬೇಕಂತ ಕನಕಾಂಬರ ಹಾಕ್ಬೇಕನ್ನೋದ್ ಐತಿ, ಡ್ರಿಪ್ ಬೇಕು ಅದಕ್ಕೆ. ಈಗ ಡ್ರಿಪ್ಗಳು ಕೊಡ್ತಾ ಇಲ್ಲ, ಅದಕ್ಕೆ ನಿಲ್ಸಿವಿ. ಹೂವಿನ ಗಿಡಕ್ಕೆಲ್ಲ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಏನೇನು ಕೆಲಸ ಮಾಡ್ಬೇಕಾಗತ್ತೆ? ವರ್ಷ ಪೂರ್ತಿ ಗಿಡದಾಗ ಕಳೆ ತಕ್ಕಬೇಕ್ರಿ. ಆಮೇಲೆ ಅದಕ್ಕೆ ಕುರಿ ಗೊಬ್ಬರ, ಎತ್ತು ಎಮ್ಮಿದು ಗೊಬ್ಬರ ತಗೊಂಡು ಹೇರ್ಬೇಕು ಗಿಡಕ್ಕೆ, 2 ಪುಟ್ಟಿ ಹಾಕ್ತೇವೆ ನಾವು. ಆಮೇಲೆ ಅದ್ರ ಜೊತೆಗೆ ಗೌರ್ಮೆಂಟ್ ಗೊಬ್ಬರ 10-26 ಹಾಕ್ತೇವೆ ಸ್ವಲ್ಪ. ಆಮೇಲೆ ರೋಗ ಏನಾದರೂ ಕಾಣಿಸ್ಕೊಂಡ್ರೆ ಚಿಟ್ಟಿ ಪಟ್ಟಿ ಕುತ್ಕೊಂಡ್ರೆ ಔಷಧಿ ಹೊಡ್ಕಂತವಿ. ಮತ್ತೆ ನೀರು ಮಾತ್ರ ಡೈಲಿ ಬಿಟ್ಕಂತೀವಿ, ಒಂದು 1.5-2 ನೀರು ಡೈಲಿ ಬಿಡ್ತೇವೆ ಗಿಡಕ್ಕೆ. ಇಷ್ಟು ಕೆಲಸ ಮಾಡ್ಕೋಬೇಕ್ರಿ. ಇದೆಲ್ಲ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಕೊಡ್ತೀವಿ ಅಂತಂದ್ರೆ ಗೊಬ್ಬರ ಎಲ್ಲಿಂದ ತಗೊಂಡ್ಬರ್ತೀರ? ನಮ್ಮ ಪಕ್ಕದಾಗ ಹಟ್ಟೆಗೆ ನಾವು ಕೊಂಡ್ಕೊಂತೀವಿ ಗೊಬ್ಬರ ಕೊಂಡ್ಕೊಂತ. ಹೆಂಗೆ ರೇಟ್ ಬೀಳುತ್ತೆ? 5,000 ರೂಪಾಯಿಗೆ ಒಂದು ಟ್ಯಾಕ್ಟ್ರಿ ಲೋಡ್ ಕೊಡ್ತಾರೆ ಸರ್. ಹಾಕ್ಯಂಬಂದು ನಮ್ಮ ಮೊಲಕ 6,000 ಆಗುತ್ತೆ. ಒಂದು ಲೋಡ್ ಹಾಕೊಂಡ್ರೆ 180-200 ಗಿಡಕ್ಕೆ ನಾವು 2 ಪುಟ್ಟಿ ಹಾಕ್ಯಬಹುದು ಸರ್. ಇದು ಚೆಲ್ಲದು ಹೊಲ ಪೂರ್ತಿ ಚೆಲ್ಲದಲ್ಲ, ಗಿಡ ಗಿಡಕ್ಕೆ ಹಾಕೋಣಕ್ಕೆ ಮಸ್ತ್ ಆಗ್ತದೆ, ಸಾಕಾಗುತ್ತೆ. ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ ಗೊಬ್ಬರ? 2 ವರ್ಷ ನಾವು ಕೊಡ್ತೇವ್ರಿ. ಗಿಡ ಕಟ್ ಮಾಡಿ ಕಳೆ ತಕ್ಕಂದು ಗುದ್ಲಿ ತಗೊಂಡು ನೆಲ ಹಾಕಂದು ಗೊಬ್ಬರ ಕೊಟ್ಕೊಂಡು ಆಮೇಲೆ ನಾವು ನೀರು ಬಿಡ್ತೀವಿ. ಅಲ್ಲಿ ತನಕ ನೀರು ಬಿಡೋದಿಲ್ಲ ನಾವು, ಗೊಬ್ಬರ ಹಾಕಿದ್ಮೇಲೆ ನೀರು ಬಿಡ್ತೇವೆ. ನೀರು ಬಿಡ್ತಾರೆ. ಈಗ ಹೂವು ಯಾವ ಸಮಯದಲ್ಲಿ ಚೆನ್ನಾಗಿ ಬರುತ್ತೆ ಇಳುವರಿ? ಇಳುವರಿ ಈಗ ಉಗಾದಿಗಿಂದ ಸ್ಟಾರ್ಟ್ ಆಗ್ತತ್ರಿ. ಉಗಾದಿಗೆ ಸ್ಟಾರ್ಟ್ ಆಗಿ ತಿರ್ಗಾ ಆಷಾಢದಾಗ ಜಾಸ್ತಿ ಬರ್ತತ್ರಿ ಮಗ್ಗು. ಅದು ಮಲ್ಯ ಮಗ್ ಬಂದು ಆಷಾಢದಾಗ ಜಗ್ ಬರ್ತತಿ, ಸುನ್ಯಾದಾಗ ಕಾಕಡ ಮಗ್ ಜಗ್ ಸುರಿತೈತಿ. ಹಿಂಗದ ಆಷಾಢದಲ್ಲಿ ಬಂದ್ರೆ ಏನ್ ಲಾಭ ಸಿಗೋದಿಲ್ಲ? ಲಾಭ ಸಿಗೋದಲ್ರಿ, ಈಗ ಇಂಥ ಟೈಮ್ನಾಗ ನಾವು ಲಾಭ ಮಾಡ್ಕೊಂಡು ಹಾಕೊಂಡಿರ್ತವಿ, ಆ ಸೆಡ್ದ ಬಂದದ್ ಮತ್ ಕೂಲಿಯರ್ಗಾಗ್ಲಿ ಅದು ಒಂದ್ ತಿಂಗಳು ನಮಗೆ ನಷ್ಟ ಆಗ್ತದೆ. ಹೂವು ಬಿಡಿಸ್ಲಿಕ್ಕೆಲ್ಲ ಕೂಲರ್ ಸಿಗ್ತಾರ? ಈ ವರ್ಷ ಸ್ವಲ್ಪ ಅಜಿತೈತ್ ಸರ್, ವರ್ಷಲ್ಲಿ ನಮಗ್ ಹೊಂದ್ಕೊಂಬರ ಕೂಲಿಯರ್. ನಮ್ದು ಜಮೀನು ಎಲ್ಲಾರ್ದು ನಮ್ಮ ಅಣ್ಣ ತಮ್ಮಗಳದ್ದು ಒಂದೇ ಹತ್ರ ಇರೋದ್ರಿಂದ ಇಡೀ ವರ್ಷ ಪೂರ್ತಿ ಇರ್ತಾರೆ. ನಮಗೆ ಈ ವರ್ಷದಿಂದ ಸ್ವಲ್ಪ ರೇಟ್ ಕೇಳ್ತಿದ್ದಾರೆ ಕೂಲಿಯರ್. ಈಗ 250 ಇತ್ತು ಇಷ್ಟು ದಿವಸ, ಈಗ 300 ಹಾಕೊಂಡ್ರೆ ಬರ್ತಾವೆ, ಇಲ್ಲಾಂದ್ರೆ ನಾವು ಮಳೆ ಬಂದತ್ತಲ್ರಿ ಅಲ್ಲಿ ಇಲ್ಲಿ ಕೆಲಸ ಗದ್ದಿ ಪದ್ದಿ ಕೊಯ್ಯವು ಮಾಡವು ಹೋಗ್ತವೆ ಅಂತ ಹೇಳ್ತಿದಾರೆ ಅವ್ರು. ಏನ್ ಮಾಡ್ಬೇಕಾ ಇನ್ನು ಈ ಸರಿ ಕೂಲಿಯರ್ದು? ಪ್ರತಿ ದಿವಸ ಇರುತ್ತ ಹೂವು ಬಿಡಿಸೋ ಕೆಲಸ? ಹ್ಞೂ ಸರ್, ಈಗ ಸ್ಟಾರ್ಟ್ ಆತಂದ್ರೆ ತಿರುಗಾ ಅವರು ನವೆಂಬರ್ ವರೆಗೂ ನಮ್ದು ಹೊಲ್ದಾಗೆ ಇರ್ತಾರೆ. ನಾನು 6 ತಿಂಗಳು, ನನಗೆ ಹೆಮ್ಮೆ ಐತೆ ಸರ್, ನಾನು 6 ತಿಂಗಳು 10 ಜನ ಕೂಲಿಯರಿಗೆ ಕೆಲಸ ಕೊಡ್ತೇನೆ ನನ್ನ ಹೊಲ್ದಾಗೆ. ಒಂದು ದಿವಸ ಬಿಡ್ದಂಗೆ ಕೊಡ್ತೇನೆ. ಕೊಡ್ತೀರಾ? 10 ಜನ ಬೇಕಾಗತ್ತಾ? ದಿನ 10 ಜನ ಬೇಕು ಸರ್ ನಮಗೆ. ಎಷ್ಟು ಸಿಗುತ್ತೆ ಹೂವು? 10 ಕೆಜಿ 12 ಕೆಜಿ ಸಿಗ್ತತ್ರಿ. ಒಂದೊಂದ್ ಟೈಮ್ 19 ಕೆಜಿ ವರೆಗೂ ಬರ್ತಾವ್ರಿ. ಬರ್ತಾವೆ. ಒಂದ್ ಹೆಣ್ಮಕ್ಳು ಎಷ್ಟು ಕೆಜಿ ವರೆಗೂ ಹರಿತಾರೆ? 1 ಕೆಜಿ ಬಿಡಿಸ್ತಾರೆ ಕೂಲಿಯರ್ ಸರ್. ಕೆಜಿ ಅವು ಸಣ್ಣವಲ್ಲ ಸರ್ ಮಗ್ಗು, ಸಾಗದಿಲ್ಲ, ಬಿಸಿಲು, ಉಣ್ಣಕ್ ಹೋಗ್ತಾರೆ, ಲೇಟ್ ಆಗ್ತತಿ ಬರೋದು. 1 ಕೆಜಿ 1.5 ಕೆಜಿ ಬಿಡಿಸ್ತಾರೆ. ಬಹಳ ಚೆನ್ನಾಗ್ ಕೊಯ್ಯಾರ ಅಂದ್ರೆ. ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೆ ಬರ್ತಾರೆ ಕೆಲ್ಸಕಾರರು? ನಾವೀಗ ಈ ದುರ್ಗಕ್ಕೆ ಹಾಕದ್ ನಾವು 12 ರೊಳಗ ಹಾಕ್ಬೇಕ್ರಿ. 12 ಮೇಲೆ ಮಾರ್ಕೆಟ್ ರೇಟ್ ಆಗೋದಿಲ್ಲ ಇಲ್ಲಿಗೆ. 12 ರೊಳಗ ಹಾಕ್ಬೇಕಂದ್ರೆ ನಾವು 10 ಗಂಟೆಗೆಲ್ಲ ದುರ್ಗಕ್ಕೆ ಮಗ್ಗಿಡ್ಬೇಕು ಬಸ್ಗೆ. ಅದಕ್ಕೆ 6 ಗಂಟೆಗೆ ಬರಕ್ ಹೇಳ್ತೇವೆ ನಾವು. 6 ಗಂಟೆಗೆ ಬರ್ತಾರ್ರಿ, ಆಮೇಲೆ 10 ಗಂಟೆಗೆ ನಾವು ತೂಕ ಹಾಕಿಸ್ಕೊಂತೇವಿ, ಮನೆಗೆ ಹೋಗ್ತಾರ, ಆಮೇಲೆ ಊಟ ಗೀಟ ಮಾಡ್ಕೊಂಡು ಬರ್ತಾರ. ಬಂದ್ಮೇಲೆ ನಾವು ಇರೋ ಮಕ್ಕ ಇದು ಅವನ್ನ ಅಲ್ಲೇ ಕೊಡ್ತೇವೆ, ಇದ್ದೂರಾಗ ಕೊಟ್ಕೊಂಡು ಕಳೆ ಗಿಳೆ ತೆಗಿಯಕ್ ಇಟ್ಕೊಂತೀವಿ. ಮಧ್ಯಾಹ್ನ ಮೇಲೆ ತಗೊಂಡೋದ್ರೆ ಮಗ್ಗು ರೇಟ್ ಕಡಿಮೆ ಇರುತ್ತ? ರೇಟ್ ಕಡಿಮೆ ಆಕತ್ ಸರ್. ಮುಂಜಾನೆ ಫಸ್ಟ್ ರೇಟ್ 500 ಆತಂದ್ರೆ, ಮಧ್ಯಾಹ್ನ ಹೋದ್ರೆ 300-200 ಆಗ್ತತಿ, ಆಮೇಲೆ 3 ಗಂಟೆ 4 ಗಂಟೆಗೆ ಹೋದ್ರೆ 100 ರೂಪಾಯಿ ಆಗ್ತದೆ ಸರ್. ಅದು ಹಂಗೆ ಮತ್ತೆ ಇಲ್ಲಿ ಪಾರ್ಸಲ್ ಹಾಕ್ತಾರಲ್ರಿ, ಬೇರೆ ಕಡೆಗೆ ಹಾಕರು ಫಸ್ಟಿನ ಮಗ್ಗು ಹಾಕ್ತಾರೆ, ಅವು ಸಾಯಂಕಾಲಕ್ಕೆ ಅಳ್ಳಿಬಿಟ್ರೆ ಕಟ್ಟಕ್ ಬರೋದಿಲ್ಲ ಅವು. ಹಂಗಾಗಿ ಫಸ್ಟ್ ಟ್ರಿಪ್ ಆದ್ರೆ ರೇಟ್ ಆಗ್ತದೆ. ಮಗ್ನೆ ಬಿಡಿಸೋದು? ಹೌದು ಸರ್, ನಮ್ಮ ಮಗ್ಗೆ ಬಿಡಿಸೋದು, ಅಳದು ಬಿಡಿಸಲ್ ಸರ್. 6 ಗಂಟೆಗೆ ಕೂಲರ್ ಬರ್ತಾರ? ಬರ್ತಾರೆ ಸರ್, ಬರ್ತಾರೆ. 6 ಗಂಟೆಗೆ ಬರ್ತಾರೆ. ಹೂವಿಂದ ಅಂದ್ರೆ ಅವ್ರು ಹೇಳ್ಬಿಟ್ಟಿರ್ತಾರೆ ನಾವು, ಹೊಂದ್ಕೊಂಡ್ 6 ಗಂಟೆಗೆ ಹೊಲ್ದಾಗಿರ್ಬೇಕು ಅಂತಂದೇಳಿ 6 ಗಂಟೆಗೆ ಬಂದ್ಬಿಡ್ತಾರೆ. ಕೆಲವರೆಲ್ಲ ಕೆಜಿ ಲೆಕ್ಕದಲ್ಲಿ ಬಿಡಿಸ್ತಾರೆ, ನೀವು ಕೂಲಿ ಕೊಟ್ಟು ಬಿಡಿಸ್ರ 300 ರೂಪಾಯಿ ಹಂಗೆ? ನಾವು ಬಹಳ ಮೊಗ್ಗಿದ್ದಾಗ ಅವರು ಕೆಜಿ ಲೆಕ್ಕ ಬಿಡಿಸ್ತಾರೆ ಸರ್. ಈಗ ಒಬ್ಬೊಬ್ರು 2 ಕೆಜಿ ಕೊಯ್ಕೊಂಡಂಗೆ ಇದ್ದಾಗ 100 ರೂಪಾಯಿ 110 ಕೊಡ್ತಿದ್ವಿ, ಹೋದ ವರ್ಷ ಈ ವರ್ಷ 130 ಮಾಡ್ರಿ ಅಂತಿದಾರೆ ಕೆಜಿಗೆ. 2 ಕೆಜಿ ಬಿಡಿಸ್ಕೊಂಡ್ರೆ ಅವ್ರಿಗೆ ಅಲ್ಲೇ 260 ಆಗ್ತದೆ. ಈಗ ಮಗ್ ಕಡಿಮೆ ಆದಾಗ ಅಲ್ಲೊಂದ್ ಇಲ್ಲೊಂದ್ ಇದ್ದಾಗ ಗೀಟೋದಿಲ್ಲ ಅವ್ರಿಗೆ ಕೂಲಿ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನಮಗೆ ಕೂಲಿ ಕೊಡ್ರಿ ಅಂತಾರೆ. ನಾವು ಹಂಗ್ ನೋಡ್ಕೊಂಡ್ ಕೊಡ್ತೇವೆ, ಒಟ್ಟ ಅವ್ರಿಗೆ ಕೂಲಿ ಬೀಳಂಗ್ ನಾವು ಲೆಕ್ಕಾಚಾರ ಮಾಡ್ತೀವಿ. ಈ ಹೂವನ್ನೆಲ್ಲ ಮಗುಗಳ ಮಾರ್ಕಟ್ಟೆ ಮಾರಾಟ ಮಾಡ್ತಾರೆ ಅಥವಾ ಹಂಗೆ ಹೋಲ್ಸೇಲ್ ಕೆಜಿ ಗಟ್ಟಲೆ ಕೊಟ್ಬಿಡ್ತಾರೆ? ಲೂಸು ಕೆಜಿ ಗಟ್ಟಲೆ ಕೊಟ್ಬಿಡ್ತೀವಿ. ಲೂಸ್ ಏನ ಕೊಡ್ತೀವಿ? ಲೂಸೇ ಕೊಡ್ತೀವಿ. ಈ ಲೂಸ್ ಕೊಟ್ರೆ ಮಧ್ಯವರ್ತಿಗಳಿಗೆ ಲಾಭ ಜಾಸ್ತಿ, ನಾವು ಮಾರ್ಕಟ್ ಮಾರಾಟ ಮಾಡಿದ್ರೆ ಲಾಭ ಜಾಸ್ತಿ? ಅದು ಅಂದ್ರೆ ಸರ್, ಈಗ 2 ಕೆಜಿ ನಾವು ಕಟ್ಟಿಸ್ಕೊಂಡು ಅಂಗಡಿ ಮೇಲೆ ಮಾರ್ಬೋದು ಹೊತ್ತು ಮುಳುಗ ತನಕ. ಈಗ 10 ಕೆಜಿ ಬಂದ್ರೆ ನಾವು ಅಲ್ಲಿ ಮಾರಕ್ಕಾಗೋದಿಲ್ಲ, ಅದಕ್ಕೆ ದುರ್ಗಕ್ಕೆ ಇಟ್ಬಿಡ್ತೇವೆ ನಾವು. ಅಲ್ಲ, 10 ಕೆಜಿ ಬಂದ್ರು ಮಾರ್ಕೆಟ್ ಮಾರಾಟ ಮಾಡಿಸಿದ್ರೆ ಹೆಚ್ಚು ಲಾಭ ಅಂತಾರೆ? ಕಟ್ಟಕ್ ಹಾಕ್ಬೇಕಲ್ ಸರ್, ಕಟ್ಟರ್ ಲೇಬರ್ ಬೇಕು, ಆಮೇಲೆ ಅವು ಟೈಮ್ ಸರಿ ಕಟ್ಟಿ ಕೊಡೋದಿಲ್ಲ ನಮ್ಗೆ, ಅವು ಹೂ ತಡೆಯಬೋದಕ್ಕಲ್ಲ ಇವತ್ತು ಇಟ್ಕೊಂಡ್ ನಾಳೆ ಕೊಟ್ಟಿವೆ ಅನ್ನಂಗಿಲ್ಲ, ಹಿಂಗಾಗಿ ಅದು ರಿಸ್ಕ್ ಆಗ್ತತಿ. ಮನೆಗೆ 3 ತಿರುಗಾಡಿ ಹಾಕಿ ಕಟ್ಸಿ ಮಾಡಿ ಹಾಕಿದ್ರೆ ಐತಿ ಲಾಭ, ಕಟ್ಸಕ್ ಆಗಲ್ಲ. ನಾವು ಹೊಲ್ದಾಗ ನೋಡ್ಕೊಂತೀವಿ, ಮನೆ ನೋಡ್ಕೊಂತೀವಿ ಅನ್ನಂಗ ಆಗ್ತತಿ, ಅದಕ್ಕೆ ನಾವು ಕಟ್ಸಲ್ಲ. ಏನ್ ರೇಟ್ ಸಿಗುತ್ತೆ ಇವಾಗ? 500 ಐತ್ರಿ ಇವಾಗ ಕೆಜಿ 500-300, ಲಾಸ್ಟ್ ಅಂದ್ರೆ 250 ಒಳಗೇನು ಹೋಗೋದಲ್ರಿ, 250 ಸಿಗುತ್ತೆ. ಏನ್ ರೇಟ್ ಸಿಕ್ಕ ಅನುಕೂಲ ಅಂತಾರೆ ರೈತರಿಗೆ? ನಮಗೆ ನೋಡ್ರಿ, ಮಲ್ಲಿಗೆ ಅಂದ್ರೆ 500 ರೂಪಾಯಿ ರೇಟ್ ಸಿಕ್ಕರೆ ನಮಗೆ 1 ರೂಪಾಯಿ ಉಳಿತೈತಿ, 500 ಕಡಿಮೆ ಸಿಕ್ಕರೆ ನಮಗೆ ಜೀವನ ಮಾಡಕ್ ಅಷ್ಟ ಆಗ್ತತಿ, ಹೆಚ್ಚಿಗೆ ಏನು ಉಳಿಯೋದಲ್ಲ, ಹೆಚ್ಚಿಗೆ ಉಳಿಯಲ್ಲ. 400-500 ಸಿಗ್ಬೇಕು ಕೂಲಿಯರ್ಗೆ ಒಂದಿಷ್ಟು, ಆಮೇಲೆ ಬಸ್ ಇದಕ್ಕೆ ಬಸ್ ಗಿಡಕ್ಕೆ 50 ರೂಪಾಯಿ ಕೊಡಬೇಕು ಇಲ್ಲಿ ದುರ್ಗಕ್ಕೆ, ಆಮೇಲೆ ಕಮಿಷನ್ 100-10 ರೂಪಾಯಿ ಇಲ್ಲಿ ಮಾರ್ಕೆಟ್ನ ಕಮಿಷನ್. ಈಗ 500 ರೂಪಾಯಿ 1 ಕೆಜಿ ಹೂ ಮಾರಿದ್ರೆ 50 ರೂಪಾಯಿ ಕಮಿಷನ್ ಹೋಗ್ತದೆ ಅಂಗಡಿಗೆ. ನಮಗೆ ಸಿಗದ್ 450, ಅದ್ರಾಗ 50 ರೂಪಾಯಿ ಬಸ್ ನಿನ್ ಡ್ರೈವರ್ ಕೊಡ್ಬೇಕು ಇಟ್ಟು ಕಳ್ಸಕ್ಕೆ ಇಲ್ಲಿದ್ದ, ಆಮೇಲೆ ಕೂಲಿಯರಿಗೆ ಕೊಡ್ಬೇಕು ನಮಗೆ, ಆಮೇಲೆ ಉಳಿದ್ ನಮಗೆ ಉಳಿತೈತಿ. ನೀವೆಲ್ಲ ತೂಕ ಮಾಡಿ ಇಟ್ಟಿರ್ತಾರೆ, ಅವ್ರು ಹೇಳಿದ ತೂಕನ ನೀವು ಒಪ್ಪಿಕೊಳ್ಳಬೇಕು? ನಾವು ತೂಕ ಮಾಡಿ ಇಡ್ತೇವೆ, ಅವರು ತೂಕ ಮಾಡ್ತಾರೆ. ಇಲ್ಲ ತೂಕದಲ್ಲಿ ಮೋಸ ಆಗೋದಿಲ್ಲ, ನಾವು ಇಲ್ಲಿ ತೂಕ ಮಾಡಿ ಇಷ್ಟ ಆಗೈತೆ ಇಷ್ಟು ಅಂತ ಚೀಟಿ ಬರೆದಿಟ್ಟಿರ್ತೇವೆ, ಅವರು ಅಲ್ಲಿ ತೂಕ ಮಾಡಿದ್ಮೇಲೆ ಅವ್ರ ಅದೇ ತೂಕನೆ ಹೇಳ್ತಾರ, ಕಡಿಮೆ ಹೇಳದಲ್ಲ. ಕಡಿಮೆ ನೀವೊಂದು 100 ಗ್ರಾಮ್ ಎಕ್ಸ್ಟ್ರಾನೇ ಹಾಕಿರ್ತೀರ? ನಾವು ಹೆಚ್ಚಿನ ಹಾಕಿರ್ತವಿ. ಅದಕ್ಕಾಗಿ ಈಗ 6 ಬರ್ತತೆ ಹೂವ ಮಾರ್ಕೆಟ್ ಹೋಗತ್ತಿಗೆ ಅದು 6 ಬರ್ತತೆ, ಕಮ್ಮಿ ಆಕತ್ತೆ ಅಂತ ಒಂದಿಷ್ಟು ಹೆಚ್ಚಿನ ಹಾಕಿರ್ತೇವೆ ನಾವು. ಈ ದಸರಾ ದೀಪಾವಳಿ ಟೈಮಲ್ಲಿ ಬಂದ್ರೆ ಒಳ್ಳೆ ಲಾಭ ಸಿಗುತ್ತೆ ಹೂವು ಅಂತ? ಹ್ಞೂ ಸರ್, ದಸರಿಗೆ ಅಂದ್ರೆ ಇವು ಇರೋದಲ್ಲ ಸರ್, ಸಣ್ಣ ಮಗ ಕಡಿಮೆ ಆಗ್ಬಿಡ್ತತಿ. ದಸರಿಗೆ ಇದು ಕಾಕಡ ಶುರು ಆಗ್ತದೆ, ದಸರಿಗೆ ಇರೋದಲ್ಲ, ಇದು ಆಗಸ್ಟ್ನೇ ನಮಗೆ ಲಾಭ ಸಿಗ್ತತಿ. ಒಂದು ತಿಂಗಳು ಪೂರ್ತಿ 500, 600, 700, 1000. ಉಗಾದಿ ಹಬ್ಬಕ್ಕೆ ಬಂದ್ರೆ 10 ಕೆಜಿ ಮಗ ಬಂದ್ರೆ 1000 ಸಿಗ್ತತಿ ರೀ ದಿನ. 4 ದಿವಸ ಅದೇ ರೇಟ್ ಸಿಗ್ತದೆ ನಮಗೆ. ಉಗಾದಿಗೆ ಬರೋದಿಲ್ಲ, ಬರಬೇಕಾಗಿತ್ತು ಈ ವರ್ಷ. ಮಳೆ ಜಾಸ್ತಿ ಆಗಿ ತೇವಾಂಶ ಜಾಸ್ತಿ ಇರೋದ್ರಿಂದ ಹೂವು ಕಡಿಮೆ ಬರ್ತೈತಿ, ಕಚ್ತಿಲ್ಲ ಹೂವು. ಈ ತಂಡಿ ಗಾಳಿ ವಾತಾವರಣ ಐತಿ, ಹೀಟ್ ಜಾಸ್ತಿ ಇದ್ರೆ ಮಲ್ಲಿಗೆ ಹೂ ಜಾಸ್ತಿ ಬರ್ತದೆ. ವಾತಾವರಣ ಉಗಾದಿ ಹಬ್ಬಕ್ಕೆ ಬಂದಿದ್ರೆ ಒಂದೇ ಹಬ್ಬದಾಗೆ ನಾವು ಒಂದ್ 50-60 ಸಾವಿರ ನೋಡ್ಕೊಂಡ್ಬಿಡ್ತೀವಿ. ಆಮೇಲೆ ಬಂದದ್ದು ಏನೋ ಮನೆ ಖರ್ಚಿಗಾಗ್ಲಿ ಅಂತಿದ್ವಿ. ಈ ವರ್ಷ ಉಗಾದಿಗೆ ಬರ್ತಾ ಇಲ್ಲ ಮಗ್ಗು, ಬರ್ತಾ ಇಲ್ಲ. ಈಗ ಒಂದ್ 1/2 ಕೆಜಿ ಸಿಕ್ಕವ್ ನಿನ್ನೆ ಅಷ್ಟೇ, ಅಷ್ಟರೊಳಗೆ ಒಂದ್ 2-3 ಕೆಜಿ ಸಿಗ್ಬಹುದು. 10 ಕೆಜಿ 15 ಕೆಜಿ ಬರಲ್ಲ. ಒಂದೊಂದು ವರ್ಷ ಆದ್ರೆ 50 ಕೆಜಿ ತನಕ ಬಂದದ್ ಸರ್. ನಮ್ ಬಾಳ ಗಿಡಗಳು ಇದ್ವು ಅವಾಗ. ಉಗಾದಿಗೆ ನಾವು 1000-1200 ಹಿಂಗ ಮಾರಿದೀವಿ ಮಗ್ಗನ್ ಉಗಾದಿ ಹಬ್ಬದ 3 ದಿವಸ. ಅಂದ್ರೆ ನಮ್ ರೈತರು ಈ ಹೂವು ತರಕಾರಿ ಬೆಳೆಯೋದ್ರಿಂದ ಪ್ರತಿ ದಿವಸ ದುಡ್ಡು ಬರುತ್ತೆ ಅಂತೀರ? ಹೌದ್ರಿ, ಪ್ರತಿದಿನ ದುಡ್ಡು ನೋಡ್ಬೇಕಂದ್ರೆ ಮತ್ತೆ ತರಕಾರಿ ಹೂವು ಬೆಳೆದ್ರೆ ದುಡ್ಡು ಪ್ರತಿದಿನ. ಈಗ ಬೇರೆ ಬೆಳೆ ಅವು 3 ತಿಂಗಳಿಗೆ ಒಂದು ಬರವು, ರಾಗಿ ಆಗ್ಲಿ ಜೋಳ ಆಗ್ಲಿ ಅವೆಲ್ಲ. ಆಮೇಲೆ ಈಗ ರಾಗಿ ಜೋಳದ್ದು ಜನಗಳಿಗೆ ರೇಟ್ ಇಲ್ಲ ಅಂತ ಅವಶ್ಯಕತೆನೂ ಬೀಳ್ತಿಲ್ಲ. ಜನಗಳು ಉಣ್ಣೋದು ಕಡಿಮೆ ಇವಾಗ, ಸೊಸೈಟಿ ಅಕ್ಕಿನ ಊಟ ಮಾಡ್ತಾರೆ, ಇವು ಕೊಂಡ್ಕೊಳ್ಳೋದು ಕಡಿಮೆ ರಾಗಿ ಜೋಳ ಇಂಥವೆಲ್ಲ. ಅವು ರೇಟೂ ಇಲ್ಲ, ಅವಕ್ಕೆ ಇಟ್ಟರೆ ಖರ್ಚು ಇನ್ನ ಅದೋಗತಿ, ಹೂವಿಗಿಂತ ಇನ್ನ ಕಡಿಮೆನೆ ಆಗುತ್ತೆ ಅದು ಲಾಭ. ಅದಕ್ಕೆ ಈ ಹೂವು ಏನು ಅಂತ ಲಾಭನೂ ಅಲ್ಲ, ಇದು ಇದಕ್ಕೇನು ತರಕಾರಿ ಇಂತ ಸೊಪ್ಪು. ಈಗ ನಮ್ಮಲ್ಲಿ ನಮ್ಮ ತಮ್ಮ ಸೊಪ್ಪು ಹಾಕ್ತಾನೆ, ಒಂದ್ ಪಟ್ಟಿ ಆಗತ್ತಿಲ್ಲ, ಇನ್ನೊಂದ್ ಪಟ್ಟಿ ರೆಡಿ ಇರ್ತತೆ. ಒಂದು ಕಾಲ್ ಎಕರೆನಲ್ಲಿ 50-60 ಸಾವಿರ ನೋಡ್ಬಿಡ್ತಾನೆ. ಮೆಂತ್ಯ ಸೊಪ್ಪು, ಪಾಲ್ಕನ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ರೇಟ್ ಸಿಕ್ಕಾಗ ಮೊನ್ನೆ ಆದ್ರೆ ಚೆನ್ನಾಗಿತ್ತು, 5-5 ರೂಪಾಯಿಗೆ ಒಂದ್ ಸೀವಡು ಹೋಗ್ತಿತ್ತು. ದಿನ 500-1,000 ಸೀವಡು ಹೋದ್ರೆ ದಿನ 2,500-3,000 ರೂಪಾಯಿ ರೊಕ್ಕ ತಗೊಂಬಂದ್ ಬಿಡ್ತಾನೆ. ಹಂಗೆ ಸೊಪ್ಪು ತರಕಾರಿ ಇಂತ ಮಾಡಿದ್ರೆ ಲಾಭ ಐತಿ. ಮಿಲಗಿ ಸೊಪ್ಪು ತರಕಾರಿ ಒಂದ್ ದಿವಸ ಲೇಟ್ ಆಗಿ ಕಟಾವ್ ಮಾಡಿದ್ರೆ ಏನ್ ತೊಂದ್ರೆ ಆಗಲ್ಲ? ಏನ್ ತೊಂದ್ರೆ ಆಗಲ್ಲ. ಹೂವನ ಅವತ್ ಕಟಾವ್ ಮಾಡ್ಲೇಬೇಕು, ಅವತ್ತು ಬಿಟ್ಟು ಅಂದ್ರೆ ಅದು ವೇಸ್ಟ್ ಅದು ವೇಸ್ಟ್ ಅದು. ಹಂಗಾಗ್ಬಿಟ್ಟು ನೀವ್ ಏನ್ ತರಕಾರಿ ಬೆಳಬೇಕಂತ ಏನ್ ಆಸಕ್ತಿ ಬರ್ಲಿಲ್ಲ? ತರಕಾರಿ ಬೆಳೆಯಕ ಊರ್ ಪಕ್ಕದ ತೋಟ ಮಾಡ್ಬಾರ್ದು ಸರ್, ತರಕಾರಿ ಬೆಳೆಯಕ್ ಆಗೋದಿಲ್ಲ ನಮ್ಗೆ. ನಮ್ದು ಊರಾಗ ಇತ್ತು ತೋಟ, ಅದ ಎಲ್ಲ ನಾವು ಹೋಗಷ್ಟೊತ್ತಿಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಿಂಬೆ ಗಿಡ ಹಾಕಿದ್ದೀವಿ ಸರ್, ಒಂದು ಕಾಯಿ ಇರ್ತಿರ್ಲಿಲ್ಲ, ಅದಕ್ಕೆ ಕಿತ್ತಾಕಿ ನಡೆಯನ್ಬಿಟ್ವಿ. ಕಾಯದಾಗದಿಲ್ಲ ನಮ್ ಕಾಯಿಲೆ. ಎಲ್ಲ ಎಲ್ಲಾರು ಅಲ್ಲೇ ಬರ್ತಾರ ಹೊಲ್ದಾಕ, ಏನ್ ಮುಳ್ತಂತೆ ಹಾಕಿದ್ರು ಬಿಡಲ್ಲ, ಏನ್ ಹಾಕಿದ್ರು ಬಿಡೋದಿಲ್ಲ. ಊರಾಗ ತೋಟ ಇರೋದ್ರಿಂದ ಜಗಳ ಮಾಡಕ್ಕಾಗಲ್ಲ, ತಿನ್ನೋ ವಸ್ತುಗಳು ಮಾತಾಡ್ಲಿಕ್ಕೆ ಆಗಲ್ಲ ಅನ್ಕೊಂಡ್ಬಿಟ್ಟು. ಆದ್ರೆ ಒಬ್ರು ಇಬ್ರು ಕಿತ್ಕೊಂಡ್ ಹೋದ್ರೆ ಏನಾಗಲ್ಲ. ಇವಾಗ ನಮ್ದು 5 ಮಂದಿ ಹೊಲ, 5 ಮಂದಿ ಪಾಲ್ಕಾರ್ ಕುಟುಂಬ, 5 ಮಂದಿ ಪಾಲ್ಕಾರ್ ಕುಟುಂಬ ಹೊಲ್ದಾಗ ಇರ್ತತೆ ಮುಂಜಾನೆ ಹೇಳತ್ಗೆ. 5 ಮಂದಿ ತಿಂದು ಉಳ್ದದ್ ನಾನು ಮಾರ್ಕೆಟ್ಗೆ ಹೋಗಲ್ಲ, ಅದಕ್ಕೆ ನಾವು ಅದನ್ನ ಹಾಕೋದಿಲ್ಲ. ಹೂವು ಆಗಿದ್ರೆ ನಮ್ಮ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಷ್ಟ ಆದ್ರೂ ರಿಸ್ಕ್ ಜಾಸ್ತಿ ಇದ್ರು ಲಾಭ. ಯಾವತ್ತಾದ್ರೂ ಹೂವಿನ ಬೆಳೆ ಲಾಸ್ ಆಗಿರೋದುಂಟಾ? ನನ್ಗೇನು ಯಾವಾಗ ಲಾಸ್ ಆಗಿಲ್ಲ ಸರ್, ನಮಗೆ ಲಾಸ್ ಆಗೋದಿಲ್ಲ. ಒಂದ್ಸರಿ ಮಾತ್ರ ನಮ್ಮ ಮನೆಯವ್ರಿಗೆ ಆರಾಮಿದ್ದಿಲ್ಲ, ಅದೇ ಕಾಲು ಗ್ಯಾಂಗ್ರೀನ್ ಆಗಿತ್ತು ಅವಾಗ, ಅದೇ ಟೈಮ್ಗೆ ನಮಗೆ ಬಹಳ ಮಗ್ಗು ಬಂದ್ಬಿಡ್ತು. ಆಮೇಲೆ ಅವಾಗ ನಮಗೆ ಇಲ್ಲಿ ದುರ್ಗದ ಮಾರ್ಕೆಟ್ಗೆ ಹಾಕೋದಷ್ಟು ಇದ್ದಿಲ್ಲ, ಗೊತ್ತಿದ್ದಿಲ್ಲ. ನಮ್ಮ ಹುಡ್ರ ಮಕ್ಕಳು ಸಣ್ಣರಿದ್ರು, ಅಲ್ಲೇ ಮಾರ್ಬೇಕು, ಅಲ್ಲಿ ಕಡಿಮೆ ರೇಟ್ ಆಯ್ತು, ಅವಾಗ ಒಂದೇ ಲಾಸ್ ಆಯ್ತು. ತಿರುಗಿತ್ಲ ನಮ್ಮ ಹುಡುಗರಿಗೆ ಬುದ್ಧಿ ಬಂದಾಗಿಂದ ದುರ್ಗದ ಮಾರ್ಕೆಟ್ಗೆ ನಮಗೆ ಕಾಂಟ್ಯಾಕ್ಟ್ ಆದಾಗಿಂದ ನಾವು ದುರ್ಗದ ಮಾರ್ಕೆಟ್ಗೆ ಇಡ್ತೇವೆ, ನಮಗೇನು ಲಾಸ್ ಆಗೋದಿಲ್ಲ ಸರ್. ನಿಮ್ಮವು ಜಾಸ್ತಿ ಗಿಡಗಳಿದಾವೆ, ಪ್ರತಿ ದಿವಸ ಹೂವು ಸಿಗುತ್ತೆ, ನೀವ್ ಯಾಕೆ ಒಂದು ಹೂವಿನ ಅಂಗಡಿ ಮಾಡಬಾರ್ದು ಮೊಣಕಾಲ್ಮೂರಲ್ಲಿ? ನಮ್ದು ಹೂವಿನ ಅಂಗಡಿ ನಾವೇ ಮಾಡಿದ್ರಿ, ಫಸ್ಟ್ ಹೂವಿನ ಅಂಗಡಿನೇ ನಮ್ದು. ನಾವು ಹೂವಿನಾಗೆ ಇದ್ದಿದ್ದು ನಮ್ಮ ಮನೆಯವ್ರಿಗೆ ಚೆನ್ನಾಗಿಲ್ದಂಗಾಯ್ತು, ಆಮೇಲೆ ಮಕ್ಕಳನ್ನ ಓದಿಸ್ಬೇಕಾಯ್ತು ನಾನು. ಅವಾಗ ಅವ್ರು ತೀರೋದ್ಮೇಲೆ ಮಕ್ಕಳು ಓದಕ್ಕ ಇದಕ್ಕೆ ಕಳಿಸಿದೆ, ದಾವಣಗೆರೆ ಯೂನಿವರ್ಸಿಟಿಗೆ. ಇಬ್ರು ಮಾಸ್ಟರ್ ಡಿಗ್ರಿ ಮಾಡ್ಕೊಂಬಂದ್ರು ಇಬ್ರು ಮಕ್ಕಳು. ಆಮೇಲೆ ಮಗಳನ್ನ SLC ಕೊಟ್ಟು ಮದುವೆ ಮಾಡಿದೆ. ಅಂಗಡಿ ಅಂದರೆ ಮನೆಯಾಗ ಇಬ್ರು ಮೂವರು ಮಾಡಾರಬೇಕು, ಒಬ್ರು 24 ಗಂಟೆ ಕುತ್ಕೊಂಡು ಅಂಗಡಿ ಮೇಲೆ ಮಾರಾರಬೇಕು, ಹಂಗಾದ್ರೆ ಅಂಗಡಿ ಆಗ್ತತೆ. ಮತ್ತೆ ನಮ್ಮ ಮನೆಯವ್ರು ಇಲ್ಲದಕ್ಕೆ ನಾವು ಅಂಗಡಿ ತೆಗೆದ್ವಿ. ಇವತ್ತಿಗೆ ನಂದು ಅಂಗಡಿ ಐತೆ ಬಸ್ ಸ್ಟ್ಯಾಂಡಾಗ, ಮುನ್ಸಿಪಾಲ್ಟಿಯಿಂದ ಹರಾಜು ಕುಕ್ಕಿಂದ ಅಂಗಡಿ ತಗೊಂಡಿದ್ದೀನಿ. ಈ ವರ್ಷ ನಾನು ಅಂಗಡಿ ಇಡ್ಬೇಕಂತ ಟೇಬಲ್ ರೆಡಿ ಮಾಡಿಸಿದೀವಿ. ನಾಳೆ ಉಗಾದಿ ಪಾಡ್ಯ ದಿವಸ ಅಂಗಡಿ ಇಟ್ಕೋಬೇಕಂತ ಇದ್ದೀನಿ ಸರ್. ನಾನು ಅಂಗಡಿ ಇಟ್ಕೊಂಡ್ರೆ ನಮಗೆ ಈಗ ಸಾಯಂಕಾಲ ಮಧ್ಯಾಹ್ನ ಕೊಯ್ದಿರೋ ಹೂ ಉಳಿತಾವಲ್ಲ, ಅವನ್ನ ಹೋದೋಟ್ ರೇಟ್ಗಾಗಲಿ ಮಾರಿ ರೊಕ್ಕ ಮಾಡ್ಬೇಕು. ಬೇರೆಯವ್ರಿಗೆ ತಗೊಂಡೋಗಿ ಕೊಟ್ರೆ 50-100 ಕೇಳ್ತಾರಂತ ಯೋಚನೆ ಐತಿ. ಮಾಡ್ತೀನಿ ಸರ್. ಮಾಡ್ತೀರಾ? ಮಾಡ್ಬೇಕಂತ ಇದ್ದೀನಿ. ಈಗ ಕಾಕಡ ಮಲ್ಲಿಗೆನ ಬೆಳಿತಾರ, ಸೇವಂತಿಗೆ, ಕನಕಾಂಬ್ರ ಈ ತರ ಬೆಳೆದ್ರೆ ಅವನು ಸಾಕಷ್ಟು ಅನುಕೂಲ ಆಗುತ್ತೆ ಸರ್. ಕನಕಾಂಬ್ರ ಹಾಕ್ಬೇಕಂತ ಇದ್ದೀನಿ ಸರ್ ಈ ಸರಿ. ಅದಕ್ಕಾಗಿನೇ ನೆಲ ರೆಡಿ ಮಾಡಿಸಿದ್ದೀನಿ ಒಂದು ಅರ್ಧ ಎಕರೆನ, ಅದಕ್ಕೆ ಡ್ರಿಪ್ ಮಾಡಿ ಈಗ ಮೇನಲ್ಲಿ ಹಾಕ್ಬೇಕಂತ ಇದ್ದೀನಿ ಸರ್. ಮೇ ತಿಂಗಳಿಗೆ ಕನಕಾಂಬ್ರ ನಾಟಿ ಮಾಡ್ಬೇಕಂತ ಇದ್ದೀನಿ. ಅದೇ ಗದ್ದೆ ಹೊಡೆದಿವಲ್ಲ, ಅದು ಭತ್ತ ಕೊಯ್ಕೊಂತೀವಿ. ಈಗ ಕೊಯ್ದ ತಕ್ಷಣನೇ ಅದು ಚಿಕಟ್ಟಿ ಬೀಳ್ತತೆ, ಜಮೀನು ಚೆನ್ನಾಗಿರ್ತತೆ, ಅದಕ್ಕೆ ಹಾಕ್ಬೇಕಂತ ಇದ್ದೀವಿ. ಭತ್ತ ಹೂವು ಈ ತರ ಬೆಳೆಗಳನ್ನ ಬೆಳೀತಾರ, ಸಾಕಷ್ಟು ಜನಗೆಲ್ಲ ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ. ಅದು ತಪ್ಪು ಸರ್, ನಮ್ ಕಡೆಗೆ ಅಡಿಕೆ ಇದು ಆಗದಿಲ್ಲ ಸರ್. ಅಡಿಕೆ ಬೆಳಿತೈತಿ ಇಲ್ಲ ಅಂತಲ್ಲ, ನಮ್ಮವು ನೀರಾವರಿ ಶಾಶ್ವತ ನೀರಾವರಿ ಅಲ್ಲ. ನಮ್ ಕಡೆಗೆ ಏನಾಗುತ್ತೆ, ಮಳೆ ಬಂದ್ರೆ ನೀರಿರ್ತತೆ, ಮಳೆ ಬರ್ಲಿಲ್ಲ ಅಂದ್ರೆ ನೀ ಎಷ್ಟು 1,000 meters ಕೊಡದ್ರು ಕೂಡ ನಮಗೆ ಒಂದ್ ಹನಿ ನೀರು ಸಿಗಲ್ಲ. ಒಂದೊಂದ್ ಟೈಮು ನಾವು ಮೊಳಕಾಲ್ಮೂರಿನಾಗೆ ಮುಸರಿ ತಿಕ್ಕಕ್ಕ ಅಡಿಗೆ ಮಾಡಕ್ಕ ಸುತ್ತಿ ನಾವು ಕೊಂಡ್ಕಂದೆ ನೀರು ಕುಡ್ತಿದೀವಿ. ಮನೆ ಕೆಲ್ಸಕ್ಕೆ ಕೂಡ ನಾವು ಪ್ರತಿಯೊಂದಕ್ಕೂ ಬಂಡೆ ತೊಳಕ ಕೂಡ ಕೊಂಡ್ಕಂಡಿದ್ ನೀರಿನಾಗೆ ಟ್ಯಾಂಕರ್ ಹೊಡಿಸ್ಕೊಂಡ್ ಮಾಡ್ಕೊಂಡಿದೀವಿ ನಾವು. ಹಂಗಾಗಿ ರೈತರಿಗೆ ನಾನು ಒಂದ್ ಹೇಳ್ತೇನೆ ಏನಂದ್ರೆ, 24 hours ಶಾಶ್ವತವಾದ ನೀರಾವರಿ ಚಾನಲ್ಲು, ಮಳೆ ಜಾಸ್ತಿ ಬರುವಂತ ಏರಿಯಾಗಳು, ಆಮೇಲೆ ನದಿ ತೀರದ ಪ್ರದೇಶಗಳಾಗ ಮಾತ್ರ ಅಡಿಕೆ ಬೆಳೀಲಿ ರೈತರು, ಏನ್ ತಾಪತ್ರಲ್ಲ ಬೆಳೀಲಿ. ಆದ್ರೆ ನಾವು ಅವ್ರು ನೋಡ್ಕೊಂಡು ನಮ್ಮ ಒಣ ಭೂಮಿ ಪ್ರದೇಶದಾಗ ಅಡಿಕೆ ಹಾಕೋದ್ರಿಂದ ಒಂದ್ 2 years ಮಳೆ ಕೈ ಕೊಡ್ತಂದ್ರ ನಮಗ್ ನೀರ್ ಎಲ್ಲಿ ಸಿಗಲ್ಲ. ಅವಾಗ ನಾವು ಅಡಿಕೆ ಇಟ್ಟರೆ ರೊಕ್ಕನೂ ಹಾಳು, ನಮ್ಮ ಶ್ರಮನೂ ಹಾಳು. ಆ ಕೊನೆಗೆ ನಾವು ರೈತರು ಆತ್ಮಹತ್ಯೆ ಮಾಡ್ಕೊನಂತ ಪರಿಸ್ಥಿತಿ ತಂದಿಟ್ಕೋಬೇಕಾಗ್ತತೆ. ಅದಕ್ಕೆ ನಮ್ಮ ಪ್ರದೇಶದಾಗ ದಯವಿಟ್ಟು ರೈತರು ಅಡಿಕೆ ಬೆಳೆಯಕ್ಕ ಮನಸ್ಸು ಮಾಡಬಾರ್ದು. ಬೇರೆ ಬೇರೆ ಏನಾದ್ರು ಬೆಳೀಲಿ, ತೊಂದರೆ ಆಗ್ತತಿ, ಅದು ಶಾಶ್ವತವಾಗಿ ತೊಂದರೆ ಆಗ್ತತಿ. ನಾನು ಕೆಲವು ಪತ್ರಿಕೆಗಳಾಗ ಓದಿದ್ದೀನಿ, ಹೊಳಲ್ಕೆರೆ ಆ ಕಡೆ ಎಲ್ಲ ಅವರು ಎಷ್ಟು ಬೋರ್ವೆಲ್ ಕೊರೆಸಿದ್ರು ನೀರು ಬೀಳಿಲ್ದಾಗ, ಬರಗಾಲ ಬಂದಾಗ ಟ್ರ್ಯಾಕ್ಟರ್ ಟ್ಯಾಂಕರ್ ನಿಂದ ನೀರು ಹೊಡಿಸಿನೂ ಅಡಿಕೆ ಗಿಡ ಉಳಿಸ್ಕೊಳಕ್ ಆಗದಿದ್ದ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಡಿಕೆ ಶಾಶ್ವತವಾದ ನೀರಾವರಿ ಇರೋ ಕಡೆ ಮಾತ್ರ ಬೆಳಿಬೇಕು ನನ್ನ ಅನಿಸಿಕೆ ಸರ್. ಹೌದು, ಯಾಕಂದ್ರೆ ಇವು ಒಂದ್ ವಾರ 15 days ನೀರ್ ಕಟ್ಟಲಿಲ್ಲ ಅಂದ್ರೆ ಅಡಿಕೆ ಗಿಡಗಳೆಲ್ಲ ಒಣಗೋಗಿರೋದಿಲ್ಲ ಸರ್. ಹಂಗಾಗ್ಬಿಟ್ಟು ನಮ್ದು ಚಳ್ಳಕೆರೆ, ಮೊಳಕಾಲ್ಮೂರು ಎಲ್ಲ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ನೀವ್ ಹೇಳ್ದಂಗೆ ಯೋಚನೆ ಮಾಡಿ ದೀರ್ಘಾವಧಿ ತೋಟಗಾರಿಕೆ ಬೆಳೆದ್ರೆ ದೀರ್ಘಾವಧಿ ಬೆಳೆಗಳು ನಮಗೇನು ಇದು ಆಗೋದಿಲ್ಲ. ಈಗ ನೋಡ್ರಿ, ನಾವು ನಮ್ ಬಾವಿ ಎಷ್ಟು ತುಂಬೈತಿ ಅಂದ್ರೆ, ನೀ ಎಷ್ಟಾರ ನೀರ್ ಹೊಡ್ರೆ ಅಷ್ಟು ನೀರ್ ಬರ್ತವೆ ವಾಪಸ್ ನಮ್ಗೆ. ಅದು ಎಷ್ಟು ವರ್ಷ ಬರ್ತವೆ, ಈ ವರ್ಷ ಬಂದತೆ, ತಿರ್ಗ ವರ್ಷ ಇರೋದಿಲ್ಲ ಅಲ್ಲಿ ನೀರು. ಅವಾಗ ನಾವು ಭತ್ತ ಬೆಳೆಯಕ್ ಆಗ್ತದೆ ಆಗೋದಿಲ್ಲ ಸರ್. ಅದಕ್ಕೆ ನಮ್ಗೆ ಇಲ್ಲಿ ಅನುಕೂಲ ಆಗಂತ ಬೆಳೆ ಏನಪ್ಪ ಅಂದ್ರೆ ತರಕಾರಿ, ಸೊಪ್ಪು, ಹೂವು ಇಂಥವ್ ಬೆಳ್ಕೋಬೇಕಷ್ಟೇ. ನಾವು ಅಡಿಕೆ ಹಚ್ಚಬೇಕು ಅಂತಾರೆ ಹುಡುಗರು, ಅಡಿಕೆ ಹಚ್ಚ ನಮ್ ಹೊಲ್ದಾಗ ಬೇಡ, ನಾವು ಅದು ರೊಕ್ಕ ಇಡಂಗಿಲ್ಲ ಅನ್ನ ಸುಮ್ನೆ. 3-4 months ಬರುವಂತ ಬೆಳೆಗಳಾದ್ರೆ ಬೆಳೆ ಲಾಸ್ ಆದ್ರೂ ಎಂತ ನೋವಾಗಲ್ಲ, ನೋವಾಗದಿಲ್ಲ. ಸಾಕಿ ಅದು ಹೋದ್ರಂದ್ರೆ ಎಷ್ಟು ಕಷ್ಟ. ಹಂಗ ನೋವು ಬಿದ್ದರ ನಾ ನೋಡಿದೀನಿ ರೈತರನ್ನ, ಅಡಿಕೆ ಹಾಕಿ ಏನ್ ಮಾಡ್ಲಾರ್ದಂತ ಪರಿಸ್ಥಿತಿ, ಕೈ ಕಟ್ಕೊಂಡ್ ಕುಂತು ಅಡಿಕೆ ಗಿಡ ಒಣಗಿ ಹೋಗೋದ್ ನೋಡಿ ಹೊಟ್ಟಿ ಉರ್ಸ್ಕೊಂಡು ಸತ್ತಿರ ರೈತರನ್ನ ನಾ ನೋಡಿನಿ ಕಣ್ಣಾರೆ. ಅದಕ್ಕಾಗಿ ನಾನು ಹೇಳ್ತೀನಿ ರೈತರಿಗೆ. ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ? ಕನಕಾಂಬ್ರ ಹಾಕ್ಬೇಕು ಅನ್ನೋದೈತೆ ಸರ್. ನನಗೆ ಒಂದು ಬಾಳೆ ಹಾಕ್ಬೇಕು 1 acre ಅನ್ನೋದೈತೆ, ಬಾಳೆಹಣ್ಣು ಬೆಳಿಬೇಕು ಅಂತ ನೋಡನ್ ಸರ್. ಅದ್ರ ಪ್ರಯತ್ನ ಮಾಡ್ತೀನಿ ಈ ಸರಿ. ಈ ಸರಿ ಜೂನ್ನಾಗಾದ್ರೂ ಬಾಳೆ ಹಾಕ್ಬೇಕು ಅನ್ನೋದ ಐತೆ. ಯಾಕೆ ಬಾಳೆ ಬೆಳಿಬೇಕು ಅಂತ ಆಸಕ್ತಿ? ಬಾಳೆ ರೇಟ್ ಸಿಗ್ಬೋದನ, ಬರೇ ಜೋಳ, ಮೆಕ್ಕೆಜೋಳ, ಗದ್ದೆ ಇದೇ ಬೆಳೆದಿವಿ, ಒಂದ್ಸರಿ ಬಾಳೆ ಹಾಕೋಣ 1 acre ಅಂತ ಐತೆ ಆಸೆ. ಬಾಳೆ ಲಾಭದಾಯಕ ಅಂತೀರಾ? ಲಾಭ ಅದು ಬಂದಾಗ ಗೊತ್ತಾಗ್ತತ್ರಿ. ಒಟ್ಟು ಮನಸ್ಸನ್ನೇ ಬೆಳಿಬೇಕನ್ನೋದೈತೆ, ಬೆಳಿಬೇಕಷ್ಟೆ. ಲಾಭ ನಷ್ಟ ಆಮೇಲೆ ನೋಡೋಣ. ಅದ್ರ ಜೊತೆ ನಮಗೆ ಅದ್ರದ್ದೇ ನಾವು ಬಾಳಿದೆ ಲಾಭ ತಗೋಬೇಕಂತ ಏನಿರೋದಿಲ್ಲ. ಅದ್ರ ಜೊತೆಗೆ ಹೂವು ಗಿವು ಬೆಳಿತೀವಿ, ಮಾರ್ತೀವಿ, ಅದರಾಗೆ ನೋಡ್ಕೊಂತೀವಿ. ದೇವ್ರ ದಯದಿಂದ ಅನುಕೂಲ ಆದರೆ ಒಂದು 5-6 lakh ಲಾಭ ಸಿಗ್ತತೆ 1 acre ಅಂತ ಹೇಳ್ತಾರೆ ಬೆಳೆದಾರು. ಅದಕ್ಕೆ ಬೆಳಿಬೇಕು ಅಂತ. ಈಗ ಬೇಸಾಯಕ್ಕೂ ಅವಕ್ಕೆಲ್ಲ ಎತ್ತು ಇಲ್ಲ ಟ್ರ್ಯಾಕ್ಟರಿಂದನೇ ಬೇಸಾಯ ಮಾಡ್ತಾರೆ? ಹೆಂಗ್ ಮಾಡ್ತಾರೆ? ಎತ್ತಿಲ್ಲ ಎಲ್ಲದ ಸರ್, ಟ್ರ್ಯಾಕ್ಟ್ರಿನೇ ಎಲ್ಲ, ಟ್ರ್ಯಾಕ್ಟ್ರಿ ಬೇಸಾಯನೇ. ಹೂವಿನ ಗಿಡದಲ್ಲಿ ಬೇಸಾಯ ಮಾಡ್ಬೇಕಾಗತ್ತ ವರ್ಷಕ್ಕೊಮ್ಮೆ? ಹೊಡಿಬೇಕು ಸರ್. ಅಂದ್ರೆ ಈಗ ಬರೋದಲ್ಲ ಸರ್, ಅದು ಎಟ್ಟಾಗಿರ್ತತೆ. ನಾವು ಡ್ರಿಪ್ ಮಾಡಿ ಬಿಡಕ್ ಅಷ್ಟ ನೀರ್ ಬಿಡ್ತವೆ, ಉಳಿದ್ದೆಲ್ಲ ಕಲ್ನೆಲ್ಲ ನಮ್ದು. ಅದು ಮಳೆ ಬಂದಾಗ ಮೆತ್ತಗ್ ಹೊಡೆದು ಕಾಸಿಗೆ ಎಲ್ಲ ಆರಿಸಿ ತೆಗ್ದಿರ್ತೇವೆ ನಾವು. ಈಗೇನ ಅದ್ರಾಗ ಹೊಡೆಯಕ್ ಹೋಗೋದಿಲ್ಲ, ಇದ್ದ ಗಿಡ ಗಂಟೆ ಕೊಯ್ಸ್ಕೊಂತೀವಿ. ಬುಡಕ್ ಅಷ್ಟ ಗೊಬ್ಬರ ಹಾಕೊಂಬುದು ನೀರ್ ಕಟ್ಕೊಳೋದು ಮಾಡ್ಕೊಂತೆ. ಜಾಸ್ತಿ ನೀರ್ ಹಿಡಿಯಲ್ರಿ ಮಲ್ಲಿ ಗಿಡ, ಅದಕ್ಕೆ ಜಾಸ್ತಿ ನೀರ್ನು ಬೇಕಾಗಿಲ್ಲ ಮಲ್ಲಿ ಗಿಡಕ್ಕೆ, ಅದು ಸ್ವಲ್ಪ ನೀರಿಗೆ ಆಗ್ತತಿ. ಹೂವಿನ ಗಿಡ ಕಟಿಂಗ್ ಮಾಡ್ಬೇಕಲ್ಲ, ಅದು ಯಾವ ಟೈಮ್ ಅಲ್ಲಿ ಮಾಡ್ತೀರಾ? ನಾವು ನವೆಂಬರ್ನಾಗ ಮಾಡ್ತೀವ್ರಿ, ನವೆಂಬರ್ನಾಗ ಮಾಡಿ ಡಿಸೆಂಬರ್ ಕಂಪ್ಲೀಟ್ ಒಣಗಿ ಬಿಡ್ತೀವಿ. ಇಲ್ಲಾಂದ್ರೆ ನಾವು ಇದ್ರಾಗ ಮಾಡ್ತೀವಿ, ಜನವರಿಗೆ ಮಾಡ್ತೀವಿ. ಮಳೆ ಜಾಸ್ತಿ ಆತಂದ್ರೆ ಜನವರಿಗೆ ಮಾಡಿ ಕಟ್ ಮಾಡಿ ಕೈ ಬಿಡ್ತೀವಿ, ಒಂದ್ 15 days ತಿಂಗಳು. ಆಮೇಲೆ ಅದೆಂತದ ಹುಳ ಆಗ್ಬಾರ್ದಂತ ಒಂದ್ ಔಷಧಿ ಹೊಡಿತಾರೆ ಅದು ಕೊಂಬಿಗೆ. ಹೊಡೆದ್ಮೇಲೆ ಅದು ಗಿಡ ಸುತ್ತಲೂ ನೆಲ ಕಡಿಸ್ತವಿ, ಗುದ್ಲಿ ತಗೊಂಡ್ ಗಂಡ ಹಾಕೊಟ್ಟಾಗ. ಆಮೇಲೆ ಅದಕ್ಕೆ ಗೊಬ್ಬರ ಹಾಕ್ತಿವಿ. ಆಮೇಲೆ 10-20 ಹಾಕ್ತಿವಿ. ಹಾಕ್ತಿವಿ, ಆಮೇಲೆ ನೀರಿಡ್ತೀವಿ ಸರ್. ನೀರಿಡ್ತಾರೆ ಆತರ ಎಲ್ಲ ರೆಡಿ ಮಾಡಿದ್ಮೇಲೆ ನೀರಿಟ್ಟು ಮತ್ತೆ ಚಿಗುರು ಬಂದ್ಮೇಲೆ ಮತ್ತೆ ಹೂವು ಬರ್ಬೇಕಂದ್ರೆ ಎಷ್ಟು ತಿಂಗಳು ಕಾಯ್ಬೇಕು? ನಾವು ನೀರಿಟ್ಟಮೇಲೆ ಅದು 45 ದಿವಸಕ್ಕೆ ಮೊಗ್ಗಾಗ್ಬೇಕು ಸರ್. ಈ ಸರಿ ಆಗ್ಲಿಲ್ಲ, ಥಂಡಿ ವಾತಾವರಣ ಇರೋದಕ್ಕೆ 2 ತಿಂಗಳು ತಗೊಂಡತ್ತೆ ಟೈಮ್. ಕರೆಕ್ಟ್ ಆಗಿ ಸರಿಯಾಗಿ ಪಡುವಲ್ ಗಾಳಿ ಬೀಸಿ ಕಡಿಮೆ ಮಳೆ ಬಂದಿತ್ತಂದ್ರೆ 45 ದಿವಸಕ್ಕೆ ಹೂ ಬಂದ್ಬಿಡ್ತೈತೆ. ನೀರು ಬಿಟ್ಟು 45 ದಿವಸಕ್ಕೆ ಹೂ ಬರ್ತೈತೆ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಈ ಹೂವಿನ ಕೃಷಿ ಅದೆಲ್ಲ ಸಂತೋಷ ನಿಮ್ದು ತಂದು ಕೊಟ್ಟೈತಮ್ಮ? ಹ್ಞೂ ಸರ್, ನನಗೇನು ನಮ್ಮ ಹೊಲಕ್ಕೆ ಹೋಗ್ತೀನಿ, ಮನೆಗೆ ಬರ್ತೀವಿ, ನಮ್ಮದ್ರಾಗ ನಾವು ಇರ್ತೀವಿ, ನಮಗೆ ಸಂತೋಷ ನಮ್ಮ ಹೊಲದಾಗೆ ಇರಕ್ಕಂದ್ರೆ, ನಮಗೆ ಕೆಲಸ ಮಾಡಕ್ಕಂದ್ರೆ ನಮಗೆ ಸಂತೋಷ. ನಿಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಈಗಿನ ಮಹಿಳೆಯರೆಲ್ಲ ನಮಗೆ ಕೃಷಿ ಬದ್ ಕಷ್ಟಪ್ಪ, ನಾವೆಲ್ಲ ಬಿಸಿಲಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ನೀವು ಬೆಳಿಗ್ಗೆ 6 ಗಂಟೆಯಿಂದ ನಾನು ಜಮೀನಲ್ಲೇ ಇರ್ತೀನಿ, ನಾನೇ ಕಳೆ ತೆಗಿತೀನಿ, ನಾನೇ ಗೊಬ್ಬರ ಕೊಡ್ತೀನಿ, ನೀರು ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತೀರ, ಈ ತರ ಯಾಕೆ ಈಗಿನ ಮಹಿಳೆಯರಿಗೆ ಸಾಧ್ಯ ಆಗೋದಿಲ್ಲ ಬದುಕು ಮಾಡ್ಲಿಕ್ಕೆ ಜಮೀನಲ್ಲಿ ಕಷ್ಟ ಆಗುತ್ತೆ ಅಂತೀರ? ಸಾಧ್ಯ ಆಗ್ತತಿ ಇನ್ ಮುಂದೆ ಸರ್. ಈಗ ಅವ್ರಿಗೆ ಅಲ್ಲೇ ಹೊರಗಡೆ ಹೋಗಿ ಕಷ್ಟಗಳು ನೋವುಗಳು ಅನುಭವಿಸಿ ಆಮೇಲೆ ಅಲ್ಲಿ ಕೊಡೋ ಸಂಬಳ ಯಾತ್ಯಾತಿಗೂ ಸಾಲದಂಗಾದಾಗ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಅಪ್ಪ ಅಮ್ಮ ಎಷ್ಟರ ಮಟ್ಟಿಗೆ ಇದ್ರಾಗ ದುಡಿತಿದ್ರು, ಇದ್ರಾಗ ಲಾಭ ನಾವು ಎಷ್ಟು ಸುಖವಾಗಿದ್ವಿ, ಇದು ಯಾತಪ್ಪ ಈ ಜೀವನ ಬೇಡ ಅಂತ ಈಗ ಆಲ್ರೆಡಿ ಅನ್ನಕತ್ತಾರ ಒಂದು 10% ಯಂಗ್ ಇದ್ದ ಕಪಲ್ಸ್. ಇನ್ ಮುಂದೆ ಅವರು ಮುಂದೆ ಬರ್ತಾರ ಮಾಡ್ತಾರ. ಕೃಷಿ ಅಂತೂ ಯಾವತ್ತೂ ಯಾರನ್ನೂ ಕೈ ಬಿಡಲ್ರಿ, ನಂಬಿ ಮಾಡಿದರೆ ಅದ್ರಾಗಿದ್ದದ್ದು ಬೆಲೆ ಮರ್ಯಾದೆ ಮತ್ತೆ ಅದ್ರಾಗಿದ್ದದ್ದು ಪ್ರೀತಿ ವಿಶ್ವಾಸ ನನಗೆ ಬೇರೆ ಯಾವ ಕ್ಷೇತ್ರದಾಗೂ ಕಂಡಿಲ್ಲ ಸರ್. ನನಗೆ ಅದೇ ನನಗೆ ಇಷ್ಟ. ಆಸಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಭೂಮಿ ತಾಯಿ ಕೈ ಹಿಡಿತಾಳೆ ಅಂತ. ಕೈ ಹಿಡಿತಾಳ ಏನಪ್ಪ, ನಾ ಒಂದೇಟ್ಲೆ ದೀಡ ಇರ ಸಾಹುಕಾರ ಆಗಿ ನಾನು ಬಿಲ್ಡಿಂಗ್ ಕಟ್ತೇನೆ ಅಂದ್ರೆ ಆಗದಲ್ರಿ, ಇದ್ರಾಗೆ ನೆಮ್ಮದಿ ಅಂತೂ ಐತೆ. ಹೌದು. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೋದು? ನಂದು ಫೋನ್ ನಂಬರ್ ಐತ್ರಿ, 9108999963. ಇದಕ್ಕೆ ಈರುಳ್ಳಿ ಬೀಜ ಮತ್ತೊಂದು ಏನಾರು ಬೇಕಾದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೂವಿನ ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರು ನಾ ಹೇಳ್ತೇನೆ. ಯಾಕಂದ್ರೆ ನಾನು ಒಂದು 30-35 ವರ್ಷದಿಂದ ಹೂವಿನ ಕೃಷಿ ಮಾಡಿರೋದ್ರಿಂದ ಪ್ರತಿಯೊಂದು ಇಂಚು ಅದ್ರ ಮಾಹಿತಿ ನನಗೆ ಚೆನ್ನಾಗೈತೆ. ಹಂಗಾಗಿ ಬೇಕಂದ್ರೆ ಕೇಳಿದ್ರೆ ನಾ ಹೇಳ್ತೀನಿ. ಬಹಳ ಸಂತೋಷ ಕರಿಯಮ್ಮರೆ, ಇಲ್ಲಿವರೆಗೆ ಬಂದ್ಬಿಟ್ಟು ನಿಮ್ಮ ಹೂವಿನ ಕೃಷಿಯಲ್ಲಿ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನು ಹೆಚ್ಚಿನ ಯಶಸ್ಸಿಗಳು ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಗೆ ಇಲ್ಲಿ ಕರೆದು ಇದನ್ನೇ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟರೆ ಈ ರೇಡಿಯೋ ಸ್ಟೇಷನ್ಗೆ ನನ್ನ ಧನ್ಯವಾದಗಳು. ಇದುವರೆಗೂ ಹೂವಿನ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ರೈತ ಮಹಿಳೆ ಕರಿಯಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ, ನಾನು ಡಾಕ್ಟರ್ ಸರಸ್ವತಿ, ಜೆಎಂ ಗೃಹ ವಿಜ್ಞಾನಿ, ಕೆವಿಕೆ ಬಬ್ಬೂರ್ ಫಾರ್ಮ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟ ಪ್ರತಿಯೊಂದು ಮನೆಯಲ್ಲಿ ಅಥವಾ ಹಿತ್ತಲಲ್ಲಿ ಮುಂದೆಗಡೆ ಜಾಗ ಇದ್ದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆದು ದೈನಂದಿನ ಹಣ್ಣು ತರಕಾರಿಗಳ ಪೂರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನುವುದರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 1/4 kg ತಾಜಾ ತರಕಾರಿಯನ್ನು ನಮ್ಮ ಆರೋಗ್ಯಕರವಾದ ಒಂದು ಜೀವನಕ್ಕೆ ನಾವು ಸೇವಿಸಬೇಕು. ಇಂತಹ ತರಕಾರಿಗಳನ್ನ ನಾವು ಪ್ರತಿನಿತ್ಯ ಮಾರ್ಕೆಟ್ ಇಂದ ಕೊಂಡು ತಂದು ನಾವು ಸೇವಿಸೋದ್ರಿಂದ ಖರ್ಚು ಸಹ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಪೌಷ್ಟಿಕ ಕೈತೋಟವನ್ನ ನಮ್ಮ ಹಿತ್ತಲಿನಲ್ಲಿ ಜಾಗವಿದ್ದಲ್ಲಿ ಅಥವಾ ನಮ್ಮ ಮನೆ ಮುಂದಗಡೆ ಜಾಗವಿದ್ದಲ್ಲಿ ಮತ್ತು ತಾರಸಿ ಅಂದ್ರೆ ನಮ್ಮ ಮನೆ ಮಾಳಿಗೆ ಮೇಲೂ ಸಹ ಇವತ್ತಿನ ಕಾಲದಲ್ಲಿ ನಾವು ತರಕಾರಿಗಳನ್ನ ಬೆಳೆಯಬಹುದಾಗಿರುತ್ತದೆ. ಅಂತದ್ರಲ್ಲಿ ಯಾವ್ಯಾವ ತರಕಾರಿಗಳನ್ನ ನಾವು ಪೌಷ್ಟಿಕ ಕೈತೋಟದಲ್ಲಿ ಬೆಳೆಯಬಹುದು ಅಂತಂದ್ರೆ ಟೊಮೆಟೊ ಬೆಳೆಯಬಹುದು, ಬದನೆಕಾಯಿ ಬೆಳೆಯಬಹುದು, ಹಸಿರು ಮೆಣಸಿನಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ನಾವು ಎಲ್ಲಾ ತರದ ಹಸಿರು ಸೊಪ್ಪುಗಳು, ಆಗಲಕಾಯಿ, ನುಗ್ಗೆಕಾಯಿಗೆ ತುಂಬಾ ಮಹತ್ವ ಇದೆ. ಅದನ್ನ ನಾವು ಸೇವಿಸೋದ್ರಿಂದ ಒಂದು ಐರನ್ ಏನ್ ಕಂಟೆಂಟ್ ಬೇಕಾಗಿದೆ ನಮ್ಮ ದೇಹಕ್ಕೆ ಅದು ಕೂಡ ನಾವು ಕಬ್ಬಿಣದ ಅಂಶವನ್ನು ಅದರಿಂದ ಪಡೆಯಬಹುದು. ಹಿಮೋಗ್ಲೋಬಿನ್ ಅಂಶವನ್ನು ಕಾಪಾಡಲು ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯಿ ಬಹಳ ಮಹತ್ವದ ತರಕಾರಿ ಆಗಿರುತ್ತದೆ. ಆಗಲಕಾಯಿ ಸಕ್ಕರೆ ಕಾಯಿಲೆ ಇರುವಂತವ್ರು ಇರಬಹುದು, ಇಲ್ಲದೆ ಇದ್ರೂ ಕೂಡ ಅದು ಒಂದು ಒಳ್ಳೆ ಆರೋಗ್ಯಕರವಾದ ತರಕಾರಿ ಆಗಿರೋದ್ರಿಂದ ನಾವು ಪೌಷ್ಟಿಕವಾದ ಆಹಾರದ ಜೊತೆಗೆ ನಾವು ಕೈತೋಟ ಹೊಂದಿರೋದ್ರಿಂದ ತಾಜಾ ತರಕಾರಿ ಅಂದ್ರೆ ಫ್ರೆಶ್ ಅವಾಗಿನೇ ಕಿತ್ತು ನಾವು ಯಾವುದೇ ಒಂದು ರಸಗೊಬ್ಬರಗಳನ್ನ ಬಳಸದೆ ನಾವು ಆರ್ಗ್ಯಾನಿಕ್ ಮಟ್ಟದಲ್ಲಿ ಅದನ್ನ ಬೆಳೆದು ನಾವು ಸೇವಿಸಬಹುದು. ಅಂತ ಒಂದು ಮಹತ್ವ ಹೊಂದಿದೆ ನಮ್ಮ ಪೌಷ್ಟಿಕ ಕೈತೋಟ. ಆದ್ರಿಂದ ಇಂತಹ ತರಕಾರಿಗಳನ್ನ ನಮ್ಮ ಹಿತ್ತಲ ಜಾಗದಲ್ಲಿ ಜಾಗವನ್ನ ವೇಸ್ಟ್ ಮಾಡದೆ ನಾವು ಪಾತ್ರೆ ತೊಳೆದಂತಹ ನೀರಿರಬಹುದು, ನಮ್ಮ ವೇಸ್ಟ್ ನೀರ್ ಏನಿದೆ ಅದನ್ನೇ ಹರಿಬಿಟ್ಟು ನಾವು ನೀರನ್ನು ಸಹ ಉಳಿತಾಯ ಮಾಡಿ ಅಷ್ಟೇ ಜಾಗದಲ್ಲಿ ಒಳ್ಳೆ ಆರೋಗ್ಯಕರವಾದ ತರಕಾರಿಗಳನ್ನ ಹಣ್ಣುಗಳನ್ನ ಬೆಳೆಯಬಹುದು. ನಾವು

ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ